ಸಮುದ್ರಕ್ಕಿಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಸಂಜೆ ಅಥವಾ ರಾತ್ರಿ ಹಗುರ ಮಳೆ, ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಗಮ ಆಡಳಿತ ನಿರ್ವಹಣೆಗೆ ಉತ್ತರದಾಯಿತ್ವ ಅಗತ್ಯ, ಮುಖ್ಯಮಂತ್ರಿ. ರಾಜ್ಯಾದ್ಯಂತ ಗೃಹಜ್ಯೋತಿ ನೋಂದಣಿ ಪ್ರಕ್ರಿಯೆ ಆರಂಭ. ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ಅಗತ್ಯ ಕ್ರಮ, ಕೆಎನ್ ರಾಜಣ್ಣ. ನೈಸರ್ಗಿಕ ದುರಂತ ತಡೆಗೆ ಪರಿಸರ ಸಮತೋಲನ ಉತ್ತಮ ಮಾರ್ಗ, ಪ್ರಧಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ಕೇಳಿ ಕೃಷಿ ರಂಗ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಶುರಂಗ ಮೂಡಿ ಬರುವುದು. ಕಾರ್ಯಕ್ರಮದ ಪ್ರಾಯೋಜಕರು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಇವತ್ತಿನ ಕಾರ್ಯಕ್ರಮದ ವಿಷಯ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಸಮತೋಲಿತ ಆಹಾರ ಪೂರೈಕೆಯ ಮಹತ್ವ. ಈ ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳದ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಚ್ ಕೆ ಪ್ರಹ್ಲಾದ್ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಪಶುರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಸಮತೋಲಿತ ಆಹಾರದ ಮಹತ್ವವನ್ನು ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಗ್ರಾಮದ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಎಚ್ ಕೆ ಪ್ರಹ್ಲಾದ್ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ಪ್ರಹ್ಲಾದ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಆಹಾರವನ್ನು ಯಾವ ರೀತಿ ಪೂರೈಕೆ ಮಾಡಬೇಕು, ಅವುಗಳ ಆರೋಗ್ಯವನ್ನು ಯಾವ ರೀತಿ ಸುಸ್ಥಿತಿಯಲ್ಲಿ ಇಟ್ಕೋಬೇಕು, ಇದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಪ್ರಾಮುಖ್ಯತೆಗಳ ಬಗ್ಗೆ ಹೇಳಿ. ಏನು ಪ್ರಯೋಜನ ಇದೆ, ಯಾತಕ್ಕೋಸ್ಕರ ಇವುಗಳನ್ನು ಸಾಕಬೇಕು ಅಂತ? ಕುರಿಯನ್ನು ನಾವು ನಡೆದಾಡುವ ಬ್ಯಾಂಕ್ ಅಂತ ಹೇಳ್ತೇವೆ. ಅದು ನಮಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಅದನ್ನು ಉಪಯೋಗಿಸ್ಕೋಬೋದು. ಮೇಕೆಗಳು ಹಾಲಿಗೋಸ್ಕರ ಅಂತ ಬಳಸ್ತೀವಿ. ಆಮೇಲೆ ಮೇಕೆ ಹಾಲಿಗೆ ತುಂಬ ಬೇಡಿಕೆ ಇದೆ ಇತ್ತೀಚೆಗೆ. ಮೇಕೆಗಳನ್ನು ಮಾಂಸಕ್ಕೋಸ್ಕರನೂ ಸಾಕ್ತೀವಿ. ಕುರಿನ ಮಾಂಸಕ್ಕೋಸ್ಕರ ಸಾಕ್ತೀವಿ. ನಡೆದಾಡುವ ಬ್ಯಾಂಕ್ ಅಂತ ಹೇಳಿ ನಾನು ಮಾಂಸಕ್ಕೋಸ್ಕರನೇ ಸಾಕೋದು ಅಂತ. ಯಾವಾಗ ಬೇಕೋ ನಮಗೆ ಅವಶ್ಯಕ ದುಡ್ಡು ಇತ್ತು, ಅರ್ಜೆಂಟಾಗಿ ಬೇಕಾದ ದುಡ್ಡು, ಆ ಟೈಮಲ್ಲಿ ಕುರಿನ ಮಾರಾಟ ಮಾಡ್ಬೋದು ಅಂತ. ಈ ಕುರಿ ಮಾತ್ರ ನಡೆದಾಡೋ ಬ್ಯಾಂಕ್ ಅಂದರೂ ಮೇಕೆನೆ ಕನ್ನಲಿಲ್ಲ. ಮೇಕೆಯಿಂದ ಹಾಲು ಬರುತ್ತಲ್ಲ, ಅದಕ್ಕೋಸ್ಕರ ಅಂದಿದ್ದು. ಒಂದು ಫ್ಲೂಯಿಡ್ ಮನಿನೂ ಅದ್ರಲ್ಲಿ ಬರುತ್ತೆ ಅಂತ. ಮೇಕೆ ಹಾಲಿಗೆ ಡಿಮ್ಯಾಂಡ್ ಇದೆ. ಓಕೆ, ಹಂಗಾಗಿ ಯಾವ್ಯಾವ ತಳಿಗಳನ್ನು ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಸಾಕ್ತಾರೆ ಕುರಿ ಮತ್ತು ಮೇಕೆಗಳಲ್ಲಿ? ಮಾಂಸಕ್ಕಾಗಿ ನಾವು ಬನ್ನೂರು ಕುರಿಯನ್ನು ಸಾಕ್ತೀವಿ ಜಾಸ್ತಿ. ಅದು ನಮ್ಮ ಲೋಕ ಮೈಸೂರು ಭಾಗದಲ್ಲಿ ಜಾಸ್ತಿ ಇರೋ ನಮ್ಮ ಲೋಕಲ್ ತಳಿಗಳು ಇದ್ದಾವೆ. ಬೇರೆ ತಳಿ ವಿಜಯದೇಶಿ ತಳಿಗಳನ್ನು ತರಲಿಕ್ಕೆ ಪ್ರಯತ್ನ ಪಟ್ವಿ, ಅದಷ್ಟೊಂದು ಸಕ್ಸಸ್ ಆಗಲಿಲ್ಲ. ಅಂದರೆ ಉದಾಹರಣೆಗೆ ರ್ಯಾಮ್ ಬುಲೆಟ್ ಆ ಥರ ರ್ಯಾಮ್ ಬುಲೆಟ್ ತಂದಿತ್ತು ಅದು ಸಕ್ಸಸ್ ಆಗಲಿಲ್ಲ, ಡೆವಲಪ್ ಸ್ಪ್ರೆಡ್ ಆಗಲಿಲ್ಲ ಜಾಸ್ತಿ ಅದು. ಮೇಕೆಗಳಲ್ಲಿ ಮೇಕೆಗಳಲ್ಲಿ ಜಮುನಾಪುರಿ ಬ್ರೀಡ್ ಅಂತ ಇದೆ, ಅದನ್ನೇ ಜಾಸ್ತಿ ಅದನ್ನೇ ಜಾಸ್ತಿ ಇಲ್ಲಿ ಸಾಕ್ತಾ ಇರೋದು, ಬಾಕಿ ಅಂತ ಲೋಕಲ್ ತಳಿಗಳು ಜಾಸ್ತಿ ಇಲ್ಲಿ ಸಾಕ್ತೀವಿ. ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಸ್ಥಳೀಯ ತಳಿಗಳೇ ಜಾಸ್ತಿ ಅಲ್ವೇ? ಹೌದು, ದನಗಳಿದ್ದಂಗೆ ನಮಗೆ ಹೆಚ್ ಎಫ್ ಬ್ರೀಡ್ ಅಂತ ಬರುತ್ತೆ, ಅಥವಾ ವಿದೇಶಿ ತಳಿಗಳಲ್ಲಿ ಹೆಚ್ ಎಫ್ ಬ್ರೀಡ್ ಅಂತ ಹೇಳ್ತೀವಿ, ಅಥವಾ ಜರ್ಸಿ ತಳಿಗಳು ಅಂತ ಹೇಳ್ತೀವಿ. ಆಮೇಲೆ ಗರ್ ಅಂತ ಬರುತ್ತೆ ಲೋಕಲ್ಲು, ಹಳಿಕಾರ್ ಬರುತ್ತೆ, ಮಲೆನಾಡ್ ಗಿಡ್ಡ, ಸುಮಾರು ತಳಿಗಳು ನಮಗೆ ದನಗಳಲ್ಲಿ ಸಿಗುತ್ತೆ. ಎಮ್ಮೆಗಳಲ್ಲಿ ನಮ್ಗೆ ಲೋಕಲೇ ಸಿಗೋದು. ಮುರ್ರಾ ಮತ್ತು ಸುರ್ತಿ ಅಂತ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಷ್ಟೊಂದು ಅದು ಡೆವಲಪ್ ಆಗಿಲ್ಲ ಎಮ್ಮೆಗಳಲ್ಲಿ. ದನಗಳಲ್ಲಿ ಜಾಸ್ತಿ ಬ್ರೀಡ್ಗಳು ತಳಿಗಳು ಡೆವಲಪ್ ಆಗಿದ್ದಾವೆ. ಕುರಿಗಳಲ್ಲಿ ನಮಗೆ ಲೋಕಲ್ ತಳಿಗಳು ಮತ್ತು ಮೇಕೆಗಳು ಲೋಕಲ್ ತಳಿಗಳು ಜಾಸ್ತಿ ಇರೋದು. ನಾನು ಹೇಳ್ದಂಗೆ ಜಮುನಾಪುರಿ ಒಂದು ಬ್ರೀಡ್ ಒಂದು ಈಗ ಸಾಕ್ತಾ ಇದೆ, ಹೊಸದಾಗಿ ಬರ್ತಾ ಇದೆ. ಕುರಿಗಳಲ್ಲಿ ನಮಗೆ ಲೋಕಲ್ ಬ್ರೀಡ್ ಒಂದೇ, ಮತ್ತು ಜೊತೆಗೆ ಬನ್ನೂರು ತಳಿಯ ಬನ್ನೂರು ಆದಂಥದ್ದು, ಅದು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ, ಅದೆರಡೇ ಇರೋದು. ಸಾಮಾನ್ಯವಾಗಿ ಕುರಿ ಮೇಕೆಗಳನ್ನು ವ್ಯವಸಾಯಕ್ಕೆ ಜೊತೆಯಾಗಿ ಸಾಕಣೆ ಮಾಡ್ತಾ ಇದ್ರು ಅಲ್ವೇ? ಹೌದು. ಅವಾಗ ಅವುಗಳ ಆಹಾರ ವಿಧಾನನೇ ಬೇರೆ ತರ ಇತ್ತು. ಹೌದು. ಆದ್ರೆ ಈಗ ಅದನ್ನೇ ಒಂದು ಉಪಕಸಬಾಗಿ ಮಾಡ್ಕೊಂಡಿದ್ದಾರೆ. ವಿದ್ಯಾವಂತ ಯುವಕರು ಇವತ್ತು ಸ್ಟಾಲ್ ಫೆಡ್ ಫಾರ್ಮಿಂಗ್ ಗಳನ್ನ ಮಾಡಿಕೊಂಡು ಕಟ್ಟಿ ಸಾಕ್ತಾ ಇದ್ದಾರೆ. ಹೇಗೆ ಈ ಬೆಳವಣಿಗೆ ತಮಗನ್ಸುತ್ತೆ, ಯಾವ ರೀತಿ ಇದು ಪ್ರಯೋಜನ ಆಗಬಲ್ಲದು ಅಂತ ಅನ್ಸುತ್ತೆ? ಸಾಮಾನ್ಯವಾಗಿ ಏನಾಗಿದೆ ಅಂದರೆ ಅಂತ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಕುರಿಗಳದ್ದು ಮೇಕೆಗಳಿಗೆ ಯಾವ್ದು ಇಷ್ಟ ಯಾವ್ದು ಇಷ್ಟಪಟ್ಟು ತಿಂತವೆ ಅದು ಸರಿಯಾಗಿ ಗೊತ್ತಿರೋಲ್ಲ. ಸೊ ರೈತರು ಸ್ವಲ್ಪ ಸುಮಾರು ಗೊತ್ತಿರುತ್ತೆ. ಕುರಿಗಳು ಸಾಮಾನ್ಯವಾಗಿ ನೆಲಮೇವನ್ನು ಜಾಸ್ತಿ ತಿಂತವೆ, ಮೇಕೆಗಳು ಜಾಸ್ತಿ ಸೊಪ್ಪನ್ನ ಇಷ್ಟಪಡ್ತವೆ. ಸೊ ಅದನ್ನು ತಿಂದಾಗ ಜಾಸ್ತಿ ಬೆಳವಣಿಗೆ ಆಗೋ ಚಾನ್ಸಸ್ ಉಂಟು. ಕುರಿ ಅದಕ್ಕೆ ತಲೆ ಬಗ್ಗಿಸ್ಕೊಂಡೇ ನಡೀತಾ ಇರುತ್ತೆ ಯಾವಾಗ್ಲೂ ಅಲ್ವೇ? ಹೌದು, ಮೇವು ನೋಡ್ಕೊಂಡು ಹೋಗ್ತಾ ಇರುತ್ತೆ. ಮೇಕೆ ಆದ್ರೆ ಮೇಲ್ ನೋಡ್ಕೊಂಡು ಮೇಲ್ ನೋಡ್ತಾ ಇರುತ್ತೆ. ನೋಡಿ ಸ್ವಭಾವತಃ ಎಷ್ಟು ವ್ಯತ್ಯಾಸ. ಡಾಕ್ಟರ್ ಪ್ರಹ್ಲಾದ್ ಅವರೇ ತಾವು ಆಹಾರ ಶಾಸ್ತ್ರದಲ್ಲೇನೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀರಿ ಅಲ್ವಾ? ತಾವೊಂದು ಮಾತು ಹೇಳಿದ್ರಿ, ಆಹಾರ ಏನ್ ಇಷ್ಟಪಡುತ್ತೆ ಅನ್ನೋದು ಬಹಳಷ್ಟು ಜನರು ರೈತರಿಗೆ ಗೊತ್ತಿಲ್ಲ ಅಂತ. ಈಗ ಕುರಿಗಳಿಗೆ ಏನ್ ಆಹಾರ ಇಷ್ಟ ಅಂತೀರಿ? ಅದೇ, ಕುರಿಗಳಿಗೆ ನೆಲಮೇವು ಅಂದರೆ ಹುಲ್ಲು, ಹುಲ್ಲನ್ನು ಜಾಸ್ತಿ ತಿಂತವೆ. ಹುಲ್ಲನ್ನು ಕುಯ್ಕೊಂಬಂದು ಹಾಕ್ಬೋದು, ಅಂದರೆ ಜೋಳ ಹಾಕ್ಬೋದು. ಮೇಕೆಗಳಿಗೆ ಸೊಪ್ಪನ್ನು ಹಾಕ್ಬೇಕು, ಅಂದರೆ ಸುಬಾ ಹುಲ್ಲು ಬರುತ್ತೆ, ನುಗ್ಗೆ ಸೊಪ್ಪು ಬರುತ್ತೆ, ಎಲ್ಲ ಥರ ಸೊಪ್ಪುಗಳು ಆಡುಗಳು ತಿಂತವೆ, ಎಲ್ಲ ಥರ ಸೊಪ್ಪುಗಳನ್ನು ಹಾಕ್ಬೋದು. ಸಾಮಾನ್ಯವಾಗಿ ಹಸಿರು ಸೊಪ್ಪನ್ನು ಕುರಿ ಮೇಕೆಗಳು ತಿಂತವೆ, ಸಾಮಾನ್ಯವಾಗಿ ತಿಂತದೆ, ಇಷ್ಟಪಡೋದು ಇದು. ಅದನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಆಗುವಂಥದ್ದು, ಬೆಳವಣಿಗೆ ಜಾಸ್ತಿ ಆಗ್ತಕ್ಕಂಥದ್ದು, ಹಾಲು ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದೆಲ್ಲ ಇರುತ್ತೆ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತೀವಿ ಅಂದ್ರೆ ಎಲ್ಲ ತಿನ್ನುತ್ತೆ. ಈ ಕುರಿನೂ ಹಾಗೇನಾ, ಎಲ್ಲ ತರದ್ದು ತಿನ್ನುತ್ತಾ ಭೂಮಿ ಮೇಲೆ? ಇಷ್ಟಪಟ್ಟು ತಿನ್ನೋದಿಲ್ಲ, ಇಷ್ಟಪಟ್ಟು ತಿನ್ನೋದು ಬರೀ ಹುಲ್ಲನ್ನು ಮಾತ್ರ. ಹೌದಾ? ಹುಲ್ಲು ಅಂತಂದ್ರೆ ದನ ತಿಂತಾವಲ್ಲ ಸುಬಾಬುಲ್ ಅಂತ ತಿಂತಾವ ಅಥವಾ ಬೇರೆ? ಅದೆಲ್ಲ ತಿಂತ, ಎಲ್ಲ ಸೊಪ್ಪುಗಳೆಲ್ಲ ಸುಬಾಬುಲ್ ಅಂತ ಸೊಪ್ಪು, ಅದು ಎಲ್ಲ ಸೊಪ್ಪುಗಳನ್ನ ತಿಂತದೆ ಕುರಿ, ತಿನ್ನಲ್ಲ ಅಂತಲ್ಲ. ಆದ್ರೆ ಅದು ನಮ್ಗೆ ಹುಲ್ಲು ಮಾತ್ರ ಅದು ಇಷ್ಟಪಡೋದು. ಗ್ರೇಸಿಂಗ್ ಅಂದ್ರೆ ಹುಲ್ಲು ಯಾವುದು ನೆಲದ ಮೇಲೆ ಬೆಳೀತದೆ ಅದನ್ನು ಅದು ಇಷ್ಟಪಟ್ಟು ತಿಂತದೆ. ಅದನ್ನ ಅದನ್ನ ಜಾಸ್ತಿ ಕೊಟ್ಟಾಗ ಜಾಸ್ತಿ ಬೆಳವಣಿಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಕುರಿ ಮೇಕೆಗಳಿಗೆ ಪ್ರತ್ಯೇಕವಾಗಿ ಮೇವನ್ನ ಬೆಳ್ಕೋತಾರಲ್ವಾ? ಹೌದು, ಬೆಳಿಬಹುದು. ಏನೇನು ಮೇವನ್ನ ಬೆಳಿಬಹುದು ಅಂತ ನಿಮ್ಮ ವಿಚಾರ? ಹೈಬ್ರಿಡ್ ನೇಪೇರ್ ಬರುತ್ತೆ, ಅದನ್ನ ಬೆಳಿಬಹುದು, ಅಂದ್ರೆ ಕುರಿಗಳಿಗೆ ಇದಾಗುತ್ತೆ. ಇನ್ನು ಜೋಳ ಬೆಳ್ಕೋಬಹುದು. ಜೋಳ ಸಜ್ಜೆ, ಮಾಮೂಲಿ ಬಿಳಿ ಜೋಳನ ಅಥವಾ ಮೇವಿನ ಜೋಳನ, ಎರಡು ಜೋಳನು ಬೆಳಿಬಹುದು. ಎರಡನ್ನು ಬೆಳಿಬಹುದು, ಎರಡನ್ನೂ ಕೊಡ್ಬೋದು. ಸಣ್ಣ ಜೋಳ ಮಾತ್ರ ನಾವು 4 ತಿಂಗಳು ಕಳೆದ ಮೇಲೆ ಕಟ್ ಮಾಡಿ ಕೊಡಬೇಕು, ಯಾಕಂದ್ರೆ ಅದರಲ್ಲಿ ಸೈನೈಡ್ ಅಂತ ಒಂದು ಪ್ರಾಬ್ಲಮ್ ಇದೆ. ಓಕೆ, ಹಂಗಾಗಿ. ಮತ್ತು ಮೇಕೆಗಳಿಗೆ ನಾವು ಮರಗಳನ್ನು ಬೆಳೆಸ್ಕೊಳ್ಳೋದು ಸೂಕ್ತ. ಯಾವ್ಯಾವ ಮರಗಳನ್ನು ಬೆಳೆಸ್ಬೋದು? ಸುಬಾಬುಲ್ ಬೆಳೆಸ್ಬೋದು, ನುಗ್ಗೆ ಮರ ಬೆಳೆಸ್ಬೋದು, ಆಮೇಲೆ ಬೇವಿನ ಮರದ ಬರುತ್ತೆ. ಬೇವಿನ ಸೊಪ್ಪಿನ ತಿನ್ನುತ್ತೆ? ಬೇವಿನ ಸೊಪ್ಪು ಅಂದರೆ ಬೇವಿನ ಸೊಪ್ಪು ತಿನ್ನುತ್ತೆ, ಆದರೆ ಬೇವಿನ ಸೊಪ್ಪಲ್ಲಿ ಒಂದು ಇದು ಬರುತ್ತೆ ಸ್ಥಳೀಯವಾಗಿ ನಾಮಕರಣಗಳು ಬೇರೆ ಬೇರೆ ಇರ್ತವೆ. ಅದಕ್ಕೆ ಅರಳಿ ಮರ ಸೊಪ್ಪು ತಿಂತದೆ, ಆಮೇಲೆ ಹಾಲನ್ ಮರ ಸೊಪ್ಪು ತಿಂತದೆ. ಮರ ಸೊಪ್ಪುಗಳು ಸುಮಾರು ಇರ್ತವೆ, ಲೋಕಲ್ ಸಿಗತ್ತೆ, ಅದನ್ನ ಕಾಡಲ್ಲಿ ತಗೊಂಡ್ಬರ್ಬೋದು, ಅಥವಾ ನಮ್ಮ ರೋಡ್ ರಸ್ತೆ ಬದಿಯಲ್ಲಿ ಬಂದಿರತಕ್ಕಂತ ಸೊಪ್ಪುಗಳನ್ನ ತರಬಹುದು. ಈ ಮೇಕೆ ಸಾಕಿರೋರು ಸಾಮಾನ್ಯವಾಗಿ ರಸ್ತೆ ಪಕ್ಕದಲ್ಲಿರೋ ಮರನೆಲ್ಲ ಸೊಪ್ಪು ಕತ್ತರಿಸ್ತಾ ಇರ್ತಾರೆ ಒಂದು ರೋಟಿ ಇಟ್ಕೊಂಡು, ಕಾಡನ್ನ ಹಾಳು ಮಾಡುತ್ತೆ ಅಂತ ಅಲ್ವಾ? ಅದ್ರ ಬದಲು ಜಮೀನಲ್ಲಿ ಅಂತ ಮರಗಳನ್ನು ಬೆಳೆಸ್ಕೋಬಹುದು, ಖಂಡಿತವಾಗಿ ಬೆಳೆಸ್ಕೋ. ಉತ್ತಮ ಅಲ್ವೇ? ಹೌದೌದು. ಹೌದು, ಇಲ್ಲ ರಸ್ತೆ ಅಕ್ಕಪಕ್ಕ ಕಾಡಲ್ಲಿ ಕತ್ತರಿಸಿದ್ರು ಇನ್ನೊಂದು ಗಿಡ ನೆಡೋದು ಒಳ್ಳೇದು. ಹೌದು ಅಲ್ವಾ? ಅಂದ್ರೆ ಮೇವಿಗಾಗಿ ಇರುವಂತಹ ಬಹಳಷ್ಟು ಮರಗಿಡಗಳು ಇದಾವೆ ಇದಾವೆ, ಅದನ್ನ ಅವರು ಬೆಳೆಸ್ಕೋಬೇಕು. ಈಗ ರೈತರಿಗೆ ಯಾವ್ಯಾವ ಅಲಸಂದೆ ಬೆಳೆಸ್ಕೋಬಹುದು, ಒಳ್ಳೆ ಸೊಪ್ಪು ನಾವು ಸಾಮಾನ್ಯವಾಗಿ ಸೆಣಬು ಗಿಣಬದೆಲ್ಲ ಹಾಕ್ತೀವಿ, ಅದೆಲ್ಲವನ್ನು ಸಹ ಹಾಕೋ ಉಪಯೋಗಿಸ್ಕೋಬಹುದು ಅಲ್ವಾ. ಜಮೀನಿಗೆ ಫಲವತ್ತಾಗಲಿ ಅಂದ್ಬಿಟ್ಟು ಒಂದು ಸೆಣಬು ಹಾಕ್ತೀವಿ, ಒಳ್ಳೆ ಸೊಪ್ಪು ಹಾಕ್ತೀವಿ, ತಡ್ನಿ ಸೊಪ್ಪು ಹಾಕ್ತೀವಿ, ಇದೆಲ್ಲವನ್ನು ಬಳಸ್ಕೋಬಹುದು. ಈ ಚಂಬೆ ಅಂತ ಬೆಳೀತಾರೆ ರೈತರು ಹಸಿರು ಮೇವುಗಾಗಿ, ಅದನ್ನು ತಿಂತಾವ ಕುರಿ ಮೇಕೆಗಳು? ಕುರಿ ಮೇಕೆಗಳು ಅಂದ್ರೆ ಸೊಪ್ಪಾಗಿದ್ರೆ ತಿಂತಾವೆ, ತಿಂತಾವೆ ಕುರಿ ಮೇಕೆಗೆ. ಕುರಿ ಮೇಕೆ ತಿಂತಾವೆ ಸೊಪ್ಪಾಗಿದ್ರೆ, ಕುರಿಗೆ ಮೇವು ಮೇವು. ಕುದುರೆ ಮಸಾಲೆ ಸೊಪ್ಪು ಅಂತ ಬೆಳೆ, ಅದು ಬೆಳಿಬೋದು. ಕುದುರೆ ಮಸಾಲೆ ಸೊಪ್ಪು ಬರುತ್ತೆ, ಅದು ಬೇಕಷ್ಟು ಮೇವಿನ ಸೊಪ್ಪುಗಳಿದೆ ಸಪ್ರೇಟಾಗಿ ತುಂಬ ಇದೆ, ಎಲ್ಲ ಎಲ್ಲ ತಿಂತಾವೆ. ಈಗ ಸಾಮಾನ್ಯವಾಗಿ ನೀವು ರೈತರ ಜಮೀನಿಗೆಲ್ಲ ಹೋಗ್ತಾ ಇರ್ತೀರ ಅಲ್ವಾ, ಕುರಿ ಮೇಕೆ ಸಾಕಿರೋರ್ನ ನೋಡ್ತೀರಿ? ಹೌದು. ಒಂದು ಎರಡು ಮೂರು ಕುರಿ ಇದ್ಬಿಟ್ರೆ ಆಹಾರಕ್ಕೇನು ಸಮಸ್ಯೆನೆ ಆಗಲ್ಲ. ಹೌದೌದು. ಆದರೆ ಸ್ವಲ್ಪ ಜಾಸ್ತಿ ಸಾಕಿದಾಗ್ಲೇ ಆಹಾರಕ್ಕಾಗಿ ಸಮಸ್ಯೆ ಆಗೋದು ಅಲ್ವಾ. ಈ ಹಸುಗಳಲ್ಲಾದರೆ ನಾವು ಈ ಸೈಲುಗಳನ್ನು ಕಟ್ಬಿಟ್ಟು ಎರಡು ರೀತಿ ಮೇವುಗಳನ್ನು ಕೊಡ್ತೀವಿ ನಾವು, ಅಂದರೆ ಒಣಮೇವನ್ನು ಪುಷ್ಟೀಕರಿಸಿ ಕೊಡ್ತೀವಿ ಅಲ್ವಾ, ಇನ್ನೊಂದು ಹಸಿರು ಮೇವನ್ನು ಕತ್ತರಿಸ್ಬಿಟ್ಟು ರಸಮೇವು ಮಾಡಿ ಕೊಡ್ತೀವಿ. ಹೌದು. ಈ ಕುರಿ ಮೇಕೆಗಳಿಗೂ ಆ ಥರ ಮಾಡ್ಬೋದು. ಸೈಲೇಜ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡ್ಬೋದು. ಅದ್ರ ಜೊತೆಗೆ ರಸ ಮೇವು ಅಂತ ನೀವೇನು ಮಾಡ್ತೀರಿ, ಯೂರಿಯಾ ಒಂದು ಮಿಕ್ಸ್ ಮಾಡಿ ಮಾಡ್ತಕ್ಕಂಥದ್ದು, ಅದನ್ನು ಮಾಡ್ಬೋದು. ಅದು ಯೂರಿಯಾ ಮಿಕ್ಸ್ ಮಾಡಿ ಕೊಡಬೇಕಾದ್ರೆ 6 ತಿಂಗಳು ಕಳೆದಿರಬೇಕು. ಕುರಿಯ ಒಂದು ಕುರಿ ಮರಿಯ ಒಂದು ಏಜ್ ಏನಿದೆ, ವಯಸ್ಸೇನಿದೆ, 6 ತಿಂಗಳು ಕಳೆದ್ಮೇಲೆ ಕೊಡ್ಬೋದು. ಸ್ವಲ್ಪನೇ ಕೊಟ್ಕೊಂಡು ಅದು ಅಡ್ಜಸ್ಟ್ ಆದಮೇಲೆ ಅದರ ಲೆವೆಲ್ ತಕ್ಕಂಗೆ ನೋಡಿಕೊಂಡು ಕೊಡಬೇಕು. ಜಾಸ್ತಿ ಕೊಟ್ಬಿಟ್ರೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಪಶುವೈದ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿಯೇ ಅದನ್ನು ಮಾಡಬೇಕು. ತಾವು ರಸಮೇವನ್ನು ಯಾವ ರೀತಿ ತಯಾರಿಸ್ಬೋದು ವಿಧಾನ ಹೇಳಿ? ರಸಮೇವನ್ನು ನಾವು ಸಾಮಾನ್ಯವಾಗಿ ಏಕದಳ ಧಾನ್ಯಗಳು ಅಂತ ಹೇಳ್ತೀವಿ, ಜೋಳ ಸಜ್ಜೆ ಇಂಥವೆಲ್ಲ, ಮತ್ತು ಹೈಬ್ರಿಡ್ ನೇಪಿಯರ್, ಹೈಬ್ರಿಡ್ ನೇಪಿಯರ್ ಕಡಿಮೆ, ಜೋಳವನ್ನು ಇಂಥಲ್ಲಿ ಜಾಸ್ತಿ ಮಾಡ್ತಾರೆ. ಜೋಳವನ್ನು ಕತ್ತರಿಸ್ಬೇಕು ಸಣ್ಣ ಸಣ್ಣದಾಗಿ. ಆಯಿತು. ಕತ್ತರಿಸ್ಬಿಟ್ಟು ಅದನ್ನು ಪ್ಯಾಕಿಂಗ್ ಮಾಡಿ ಅದನ್ನ ಸ್ವಲ್ಪ ಬೆಲ್ಲ ಹಾಕ್ಬೋದು ಸ್ವಲ್ಪ ಬೇಕಿದ್ರೆ. ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಮೇಲೆ ಕವರ್ ಮುಚ್ಚಿಬಿಟ್ಟು 1 ತಿಂಗಳು 2 ತಿಂಗಳ ನಂತರ ಅದನ್ನು ಸ್ವಲ್ಪನೇ ಬಳಸ್ಕೋತಾ ಹೋಗಬೇಕು. ಒಳಗಡೆ ಗುಂಡಿ ಮಾಡಿ, ಹೌದು ಗುಂಡಿ ಜನ ಮಾಡ್ತಾರೆ, ಸಿಮೆಂಟ್ ಮಾಡ್ಕೊಂಡು ಮಾಡ್ಕೋಬಹುದು. ಗುಂಡಿ ಕೆಲವರು ಮಣ್ಣಿನ ಮೇಲ್ಗಡೆ ಕಟ್ಟೆ ಕಟ್ಕೊಂಡು ಮಾಡ್ತಾರೆ. ಹೌದು. ಈ ಮಣ್ಣು ಒಳಗಡೆ ಮಾಡೋದು ಒಳ್ಳೇದು ಅಂತೀರೋ ಮೇಲ್ಗಡೆ ಕಟ್ಟೆ ಕಟ್ಕೊಂಡು ಮಾಡೋದು ಒಳ್ಳೇದು ಅಂತೀರೋ? ಎರಡು ತೊಂದರೆ ಇಲ್ಲ, ಎರಡು ಒಳ್ಳೇದೆ. ಇನ್ನು ಇದು ಒಣಮೇವನ ಪೌಷ್ಟೀಕರಣ ಏ ಅಂತೀರಲ್ಲ, ಒಣ ಏ ಅನ್ನೋದಕ್ಕೆ ನಾವು ಅದೇ ಯೂರಿಯಾ ಮಿಕ್ಸ್ ಮಾಡಿ ಹೇಳ್ತೀವಲ್ಲ, ಅದೊಂದೇ ಇರೋದು. ಸೈಲೇಜ್ ಮಾಡ್ಲಿಕ್ಕೆ ಆಗಲ್ಲ ಒಣಮೇವಲ್ಲಿ. ಓಕೆ. ಹಾಂ, ಹೇಗೆ ಮಾಡೋದು ವಿಧಾನ ಹೇಳ್ಬೋದಾ? ಯಾಕೆಂದ್ರೆ ಯೂರಿಯಾ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ದನಕರುಗಳ ಆರೋಗ್ಯಕ್ಕೆ ತುಂಬಾ ಮಾರಕ ಅಂತ ಹೇಳಲಾಗುತ್ತೆ. ಹೌದು ಅಲ್ವೇ. ಕುರಿ ಮೇಕೆಗಳ ಆರೋಗ್ಯ ಹಾಳಾಗದಂತೆ ಒಣಮೇವನ್ನು ಹೇಗೆ ಸತ್ವ ಜಾಸ್ತಿ ಮಾಡ್ಕೋಬಹುದು? ಅದೇ 2% ಯೂರಿಯಾ ಮಾಡ್ಕೋಬೇಕು. ನೀರಿಗೆ ಒಂದು 100 ಲೀಟರ್ ನೀರಿಗೆ ಒಂದು 2 ಕೆಜಿ ಅಷ್ಟು ಯೂರಿಯಾವನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಹುಲ್ಲನ್ನು ಸ್ಪ್ರೆಡ್ ಮಾಡಿಕೊಂಡು ಮೇಲ್ಮೇಲೆ ಸ್ಪ್ರೇ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ನಂತರ ಮತ್ತೆ ಮೇಲೆ ಇನ್ನೊಂದು ಸ್ವಲ್ಪ ಹುಲ್ಲಾಕಿ ಸ್ಪ್ರೇ ಮಾಡ್ಕೊಂಡು ಮಾಡ್ಕೊಂಡು ಹೋಗಬೇಕು. ಆ ನಂತರ ಒಂದು 2-3 ತಿಂಗಳು ಕಟ್ಟಾಕಿಟ್ಟು ಆ ನಂತರ ಅದನ್ನು ಉಪಯೋಗಿಸ್ಬೋದು. 100 ಲೀಟರ್ ನೀರಿಗೆ 2 ಕೆಜಿ 2 ಕೆಜಿ ಯೂರಿಯಾ ಅಲ್ವಾ? ಹೌದು. ಅದಕ್ಕಿಂತ ಜಾಸ್ತಿ ಆಗಬಾರ್ದು, ಹಾಕ್ಬಾರ್ದು ಅಲ್ವಾ, ಡೇಂಜರ್ ಆಗ್ಬಿಡುತ್ತೆ. ಅದನ್ನು ಅಂದಾಜು ಎಷ್ಟು ಪ್ರಮಾಣದ ಹುಲ್ಲಿಗೆ ಬಳಸ್ಬೋದು 100 ಲೀಟರ್ ನೀರು? ನೀರಿಗೆ ಮಾತ್ರ ನಾವು ಲೆಕ್ಕ ಹೇಳ್ತೀವಿ, ಮೇಲೆ ಸ್ವಲ್ಪ ಮೇಲೆ ಸ್ಪ್ರೇ ಅಷ್ಟೇ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಹುಲ್ಲಿಗೆ ಆ ಲೆಕ್ಕ ಹುಲ್ಲು ಲೆಕ್ಕ ಹೋಗೋಕ್ಕಾಗಲ್ಲ, ಅಂದರೆ ಲೇಯರ್ ಬೈ ಲೇಯರ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನೀರು ಎಷ್ಟು ಖರ್ಚಾಗುತ್ತೋ ಅಷ್ಟು. ಓಕೆ. ಆಮೇಲೆ ಅದನ್ನು ಮುಚ್ಚಬೇಕಾಗತ್ತ? ಹಾಂ, ಮುಚ್ಚಿಡಬೇಕು, ಅಂದರೆ ಕಟ್ಟಿಡಬೇಕು ಅಂತ ನಾನು ಹೇಳಿದ್ದು. ಓಕೆ. 1 ತಿಂಗಳು ಕಟ್ಟಿಡ್ದು ಆಮೇಲೆ ನಂತರ ಉಪಯೋಗಿಸ್ಬೇಕು. 2 ತಿಂಗಳು 60 ದಿವಸ ಕಟ್ಟಿಡಬೇಕು ಕಟ್ಟಿಡಬೇಕು ಅಲ್ವಾ? ಹೌದು. ಯಾಕೆ ಇದನ್ನ ಮಾಡಬೇಕು ಅಂತೀರಿ? ಹಾಗೆ ತಿನ್ಸಿದ್ರೆ ಏನಾಗುತ್ತೆ? ಏನಂದ್ರೆ ಒಣಮೇವಿನಲ್ಲಿ ನಮಗೆ ಸಾಮಾನ್ಯ ಅಂದ್ರೆ ಒಣಮೇವು ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಉತ್ಪನ್ನಗಳ ಅದರಲ್ಲಿ ನಮಗೆ ಜಾಸ್ತಿ ಪ್ರೋಟೀನ್ ಅಂಶ ಇರೋಲ್ಲ, ನೈಟ್ರೋಜನ್ ತುಂಬ ಕಡಿಮೆ ಇರುತ್ತೆ. ಅದನ್ನು ನೈಟ್ರೋಜನ್ ಪ್ರೋಟೀನ್ ಅಂಶ ಜಾಸ್ತಿ ಮಾಡಲಿಕ್ಕೋಸ್ಕರವಾಗಿ ಇದನ್ನು ಹಾಕಿದಾಗ ಒಂದರ ಹೊಟ್ಟೆ ಒಳಗೆ ಅಂದರೆ ಕುರಿಯ ಹೊಟ್ಟೆ ಒಳಗೆ ಆ ನೈಟ್ರೋಜನನ್ನು ಪ್ರೋಟೀನಾಗಿ ಕನ್ವರ್ಟ್ ಮಾಡುವಂಥ ಶಕ್ತಿ ಇದೆ. ಆ ಶಕ್ತಿ ನಾವು ಉಪಯೋಗಿಸ್ಕೊಂಡು ಕುರಿ ಮೇಕೆಗಳು ಚೆನ್ನಾಗಿ ಬೆಳೀತಾವೆ. ಒಂದೊಂದು ನಾವು ನಮ್ಮ ಇದಕ್ಕೆ ಉಪಯೋಗಿಸ್ಕೋತೀವಿ. ಸ್ವಾಭಾವಿಕವಾಗಿ ಸಿಗುವಂತಹ ಮೇವು ಸಾಕಷ್ಟು ಇರುತ್ತೆ ಬಿಡಿ. ಹೌದು. ಸಾಕುವಾಗ ಅಲ್ವಾ. ಆದರೆ ಕೃತಕವಾಗಿ ನಾವು ತಿಂಡಿ ಅಂತ ಕೊಡ್ತೀವಲ್ಲ. ಹೌದು. ಹೌದು. ಅದನ್ನು ಏನೇನನ್ನು ಬಳಸಬಹುದು ಅಂತ ಹೇಳ್ತೀರಿ? ಈಗ ನುಚ್ಚುಗಳು ಬರುತ್ತೆ, ನುಚ್ಚುಗಳನ್ನ ಜಾಸ್ತಿ ಇಲ್ಲ, ನಾವು ಕಾಳುಗಳನ್ನ ನುಚ್ಚು ಮಾಡಿ ಕೊಡಬೇಕಾಗತ್ತೆ. ನುಚ್ಚುಗಳು ಅಂತಂದರೆ ಜೋಳ ಇರ್ಬೋದು, ರಾಗಿ ಇರ್ಬೋದು, ಆಮೇಲೆ ಹುರುಳಿ ಇರ್ಬೋದು, ಇದೆಲ್ಲ ನುಚ್ಚು. ಇದನ್ನು ಒಂದು 35% ಇಟ್ಕೋಬೇಕು. ಹಿಂಡಿಯನ್ನು ಎಲ್ಲ ಥರದ ಹಿಂಡಿಗಳು ಇರುತ್ತೆ, ಕಡಲೆಕಾಯಿ ಹಿಂಡಿ, ಸಾಸಿವೆ ಹಿಂಡಿ, ನಮಗೆಲ್ಲ ಸಿಗುತ್ತೆ ಲೋಕಲಾಗಿ ಏನೇನು ಸಿಗುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಒಂದು 35% ಇಟ್ಕೋಬೇಕು. ಒಂದು 27% ಆಹಾರದ ನಮ್ಮ ತೌಡು ಬರುತ್ತೆ, ಆಹಾರದ ಉತ್ಪನ್ನಗಳ ತೌಡುಗಳು ಬರುತ್ತೆ, ಪಾಲಿಶ್ ತೌಡು ಬರುತ್ತೆ, ಆಮೇಲೆ ರವೆ ಬೂಸ ಬರುತ್ತೆ. ಇವೆಲ್ಲ ಸೇರಿಸ್ಕೊಂಡು ಒಂದು 27% ಮಾಡ್ಕೋಬೇಕು. 2% ಖನಿಜ ಮಿಶ್ರಣ ಹಾಕಬೇಕು, ತುಂಬ ಇಂಪಾರ್ಟೆಂಟ್ ಖನಿಜ ಮಿಶ್ರಣ. ಆಮೇಲೆ 1% ಅಷ್ಟು ಉಪ್ಪು ಹಾಕ್ಬೇಕು ಅದಕ್ಕೆ. ಇಷ್ಟು ಹಾಕಿದ್ರೆ ಒಂದು ಪರಿಪೂರ್ಣವಾದಂಥ ಒಂದು ದಾನಿ ಮಿಶ್ರಣ ಆಗುತ್ತೆ. ಅದನ್ನು ಒಂದು 0.5 kg ಒಂದು 700 gram ಒಂದೊಂದು ಕುರಿ ಮೇಕೆಗೆ ಕೊಡ್ಬೋದು. ವಯಸ್ಸಿನ ಆಧಾರವಾಗ ವಯಸ್ಸಿನ ಆಧಾರ, ಆಮೇಲೆ ಅವುಗಳ ಬೆಳವಣಿಗೆ ಮೇಲೆ, ಮತ್ತು ಅವುಗಳು ಗರ್ಭ ಆಗಿದೆಯೋ ಇಲ್ಲ ಅನ್ನೋದ್ರ ಮೇಲೆ ಕೊಡಬೇಕಾಗತ್ತೆ. ವಯಸ್ಸಿನ ತಕ್ಕಂಗೆ ಲೆವೆಲ್ ತಕ್ಕಂಗೆ ನಾವು ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಹಸುಗಳಿಗೂ ಇದೇ ಪ್ರಮಾಣನ ಅಥವಾ ಅದರಲ್ಲಿ ಏನಾದರೂ? ಹಸುಗಳಿಗೆ ಜಾಸ್ತಿ ಪ್ರಮಾಣ ಬರುತ್ತೆ, ಅದೇ ಸೇಮ್ ಎಲ್ಲ ಅದು ಒಂದೇ ಥರ. ಅಂದರೆ ಗರ್ಭದ ಮೇಲೆ, ಆಮೇಲೆ ಬೆಳವಣಿಗೆ ಮೇಲೆ, ಹಾಲು ಕೊಡೋ ಇದರ ಮೇಲೆ ಕೊಡಬೇಕಾಗತ್ತೆ ದನಗಳಿಗೆ. ಅಲ್ಲ, ಕುರಿ ಮೇಕೆಗಳಲ್ಲೂ ಗರ್ಭಸ್ಥ ಇವ್ರು ಇರ್ತಾವಲ್ಲ? ಗರ್ಭ ಅದೇ ಗರ್ಭನ್ನು ಸೇರಿಸ್ಕೊಂಡು ನಾನು ಗರ್ಭವನ್ನು ಸೇರಿಸ್ಕೋಬೇಕು ಅಂತ ಹೇಳಿದ್ದೆ. ಅದೇ ಅದೇ, ಅದವಾಗ ಏನಾದರೂ ಪ್ರಮಾಣ ಜಾಸ್ತಿ ಮಾಡಬೇಕು, ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿ, ಒಂದು 50 gram ಜಾಸ್ತಿ ಮಾಡಬೇಕಾಗುತ್ತೆ. ಹೌದಾ? ಹಾಂ ಹಾಂ. ದಿನಕ್ಕೆ ಎಷ್ಟು ಬಾರಿ ಕೊಡಬೇಕಾಗತ್ತೆ ಈ ದಾನಿ ಮಿಶ್ರಣನ? ದಾನಿ ಮಿಶ್ರಣ ನಾವೇನು ದಿನಕ್ಕೆ ನಾವು ಅನ್ಕೊಂಡಿರ್ತೀವಿ ಇಷ್ಟು ಕೊಡಬೇಕು ಅಂತ ಅದನ್ನು 2 ಭಾಗ ಮಾಡಿ ಕೊಡ್ಬೋದು, ಬೆಳಗ್ಗೆ ಮತ್ತು ಸಂಜೆ. ಸಾಮಾನ್ಯವಾಗಿ ಕುರಿಗಳನ್ನು ಈ ರೊಪ್ಪ ಮತ್ತು ಕೊಟ್ಟಿಗೆ ಇಂಥ ಕಡೆ ಕೂಡಿ ಸಾಕ್ತಾರೆ ಅಲ್ವಾ? ಹೌದು, ಇದು ಸಾಮಾನ್ಯವಾದ ವಿಧಾನ. ಇಂಥ ಕಡೆಗಳಲ್ಲಿ ಅವರು ಒಂದು ಸಾರಿ ರಾತ್ರಿ ಕೂಡ ಹಾಕಿದರೆ ಏನೂ ಆಹಾರ ಕೊಡೋಕ್ಕೆ ಹೋಗಲ್ಲ, ಬೆಳಗ್ಗೆ ಎಲ್ಲ ಮೇದಿರುತ್ತೆ, ಸಾಕು ಸಂಜೆ ಹೊತ್ತು ಮೆಲ್ಕ್ ಹಾಕೊಂಡಿರಲಿ ಅಂತ ಬಿಟ್ಬಿಡ್ತಾರೆ. ಇದು ಸರಿಯಾದ ವಿಧಾನ ಅಂತೀರೋ ಅಥವಾ ಅವಾಗಲೂ ಆಹಾರನ ಕೊಡಬೇಕು? ಇಲ್ಲ, ಆಹಾರ ಮುಂದೆ ಹಾಕಿರಬೇಕು, ಅದು ಬೇಕಾದಾಗ ಹಸು ಆದಾಗ ತಿನ್ಕೊಳತ್ತೆ. ಹಾಂ, ಅದು ತಪ್ಪು ಪದ್ಧತಿ ಆಗುತ್ತೆ, ಅದು ಹಸುವಿನಲ್ಲಿ ಬಿಡುವುದು ತಪ್ಪಾಗತ್ತೆ ಅದು. ಹೌದಾ? ಒಂದ್ಸರಿ ಏನಾಗಿರುತ್ತೆ, ಹೊರಡೆ ಹೋದಾಗ ತಿನ್ನಕ್ಕಾಗಿರಲ್ಲ, ಅದಕ್ಕೆ ಏನೋ ಕಾರಣ ತಿನ್ನಕ್ಕಾಗಿರಲ್ಲ, ಹಸಿವೆ ಯಾವಾಗಲೂ ಆಗುತ್ತೆ. ಆ ಟೈಮಲ್ಲಿ ಯಾವಾಗಲೂ ಮುಂದೆ ಹುಲ್ಲಿರಬೇಕು, ಅದು ತಿನ್ನುತ್ತೋ ಬಿಡುತ್ತೋ ನಮ್ಗೆ ಸೆಕೆಂಡ್ರಿ. ಅಲ್ಲ, ಸುಮ್ಮನೆ ಕಾಲಲ್ಲಿ ಎಳೆದು ಮುಸ್ಲಿನಲ್ಲಿ ಎಳೆದು ವೇಸ್ಟ್ ಮಾಡ್ತಾವಲ್ಲ, ಅದಕ್ಕೆ ಇದಿಟ್ಕೋಬೇಕು ನಾವು. ಮೇಂಜ್ ಅಂತ ಬರುತ್ತೆ, ಗೊಂತಲ್ಲಿ ಹಾಕಿ ಸಾಕಬೇಕು, ಅವಾಗ ಎಲ್ಲ ಕಾಲು ಎಳ್ಕೊಳ್ಳೋದು ಕಡಿಮೆ ಆಗುತ್ತೆ. ಅಂದರೆ ಈಗ ಸಾಮಾನ್ಯವಾಗಿ ಹೊರಗಡೆ ಮೇಯಿಸಿದ್ರು ಕೂಡ ರಾತ್ರಿ ಬಂದಾಗ ಅದಕ್ಕೆ ಆಹಾರ ಕೊಡಬೇಕು ಅಂತ? ಕೊಡಬೇಕು, ಆಹಾರ ಕೊಡಬೇಕು. ಆಯಿತು. ಈಗ ಬಹಳ ಪ್ರಧಾನವಾದ್ದು ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗೆಲ್ಲರೂ ಕೂಡ ಏನಂತೀರಿ ಸ್ಟಾಲ್ ಫೆಡ್ ಗೋಟ್ ಫಾರ್ಮಿಂಗ್ ಅಂತ, ಅಂದರೆ ಹೊರಗಡೆ ಕರ್ಕೊಂಡು ಹೋಗಲ್ರಪ್ಪ ನಾವು, ಮನೆ ಒಳಗಡೆ ಇಟ್ಬಿಟ್ಟು ಹಸು ಎತ್ತು ದನ ಸಾಕ್ದಂಗೆ ಸಾಕ್ತೀವಿ ಅಂತಾರೆ, ಅಲ್ಲಿ ಯಾವ ರೀತಿ ಇರಬೇಕು ಅಂತೀರಿ ಆಹಾರ ನಿರ್ವಹಣೆ? ಅದು ದಾನಿ ಮಿಶ್ರಣ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ನಾವು ಯಾವ ಥರ ಆಹಾರ ಕೊಡ್ತೀವಿ ಅನ್ನೋದು 365 ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಸಿರು ಮೇವನ ಕುಯ್ಕೊಂಬಂದು ನಮ್ಗೆ ಒಂದು 5 kg ನಾವು ಹಸಿರು ಮೇವನ ಕೊಡಬೇಕು ಅಂತಿದೆ ಪ್ರತಿಯೊಂದು ಕುರಿ ಮೇಕೆಗೆ. ಅದನ್ನು ಕೊಡೋಕ್ಕಾದ್ರೆ ತುಂಬ ಒಳ್ಳೆಯದು, ಕೊಡೋಕ್ಕಾಗಲಿಲ್ಲ ಅಂದಾಗ ಸ್ವಲ್ಪ ಮಣ್ಣುಲ್ಲೇ ಜಾಸ್ತಿ ಕೊಟ್ಟಾಗ ದಾನಿ ಮಿಶ್ರಣ ಬೇಕಾಗುತ್ತೆ ಅವಾಗ ನಮಗೆ ಜಾಸ್ತಿಯಾಗಿ. ಒಂದು ದಾನಿ ಮಿಶ್ರಣವನ್ನು ಲೆವೆಲಿಗೆ ತಕ್ಕಂಗೆ, ಈ ಬೆಳವಣಿಗೆ ಲೆವೆಲಿಗೆ ತಕ್ಕಂಗೆ, ಹಾಲು ಕುಡಿತಾ ಇರೋ ಮೇಕೆಗೆ ಬೇರೆ, ಹಾಲು ಕುಡಿತಾ ಇರೋ ಕುರಿ ಮೇಕೆಗಳಿಗೆ ಬೇರೆ, ಬೆಳೀತಾ ಇರೋಂಥ ಕುರಿ ಮೇಕೆಗಳಿಗೆ ಬೇರೆ, ಗರ್ಭಸ್ಥ ಕುರಿ ಮೇಕೆಗಳಿಗೆ ಸ್ವಲ್ಪ ಹೆಚ್ಚು ಜಾಸ್ತಿ ಕೊಟ್ಕೊತ ಕೊಟ್ಕೊತ ಹೋಗಬೇಕಾಗತ್ತೆ. 1.2 kg 700 gram ದಾನಿ ಮಿಶ್ರಣವನ್ನು ಪ್ರತಿಯೊಂದು ಕುರಿ ಮೇಕೆಗಳಿಗೆ ಕೊಟ್ಟಾಗ ಬೆಳವಣಿಗೆ ಚೆನ್ನಾಗಾಗುತ್ತೆ. ಜೊತೆಗೆ ನಾನು ಹೇಳ್ದಂಗೆ ಕುರಿ ಮೇಕೆಗಳಿಗೆ ಸೊಪ್ಪು, ಅಂದರೆ ಕುರಿಗಳಿಗೆ ಹಸಿರುಲ್ಲು, ಮೇಕೆಗಳಿಗೆ ಸೊಪ್ಪು ಜಾಸ್ತಿ ಕೊಟ್ಟಾಗ ಹೆಚ್ಚಿನ ಬೆಳವಣಿಗೆ, ಸ್ಟಾಲ್ ಫೀಡಿಂಗ್ನಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ಸೊಪ್ಪು ಕಟ್ಬಿಡ್ತಾರಲ್ವಾ? ಹೌದು, ಕಟ್ಬಿಡ್ತಾರೆ. ಕಟ್ತಾರೆ, ಅಂದರೆ ಕಟ್ತಾ ಇರೋದು ಒಳ್ಳೆಯದು, ಯಾಕಂದರೆ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಎಳೆದು ವೇಸ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕಟ್ಟದಲ್ಲೇ ಗೊಂತಲ್ಲಿ ಹಾಕೋದು ಒಳ್ಳೇದು ಅಂತ? ಗೊಂತಲ್ಲಿ ಹಾಕೋದು ಒಳ್ಳೇದು. ಆದರೆ ಯಾರನ್ನೇ ನೋಡಿದ್ರು ಅವರು ಮೇಕೆ ಸಾಕಿದ್ದಾರೆ ಅಂದರೆ ಕಟ್ಬಿಟ್ಟಿರ್ತಾರೆ ಕಿಟಕಿ. ಅದೇನು ಅಂತಂದರೆ ಜಾಸ್ತಿ ಮೇಕೆ ಇರಲ್ಲ, ಕಡಿಮೆ ಮೇಕೆ ಇರುತ್ತೆ, ಅವ್ರು ಅಂತ ಹಂಗೆ ಮಾಡ್ಕೊಂಡಿರ್ತಾರೆ. ಗೊಂತಲ್ಲಿ ಹಾಕೋದೇ ಒಳ್ಳೇದು, ಗೊಂತಲ್ಲಿ ಹಾಕೋದು ಒಳ್ಳೇದು. ಕುರಿ ಮತ್ತು ಮೇಕೆಗಳು ಏನಿದಾವಲ್ಲ, ಇವು ಸ್ವಾಭಾವಿಕವಾದ ಆಹಾರ ಬಿಟ್ಟು ಬೇರೆ ಅಸ್ವಾಭಾವಿಕ ಆಹಾರವನ್ನು ಕೂಡ ಅವಕ್ಕೆ ಪರಿಚಯ ಮಾಡ್ಬೋದಾ? ಮಾಡ್ಬೋದು. ಯಾಕೆಂದ್ರೆ ಮೇವಿನ ಸಮಸ್ಯೆ ಇದ್ದಾಗ ಸಣ್ಣದಾಗಿ ಕತ್ತರಿಸ್ಬಿಟ್ಟು ತಿನ್ನಪ್ಪ ಅಂದ್ರೆ ಇದನ್ನು ತಿನ್ನೋ ತರ ಮಾಡ್ಕೋಬೇಕು ಅಂತ ಎಲ್ಲರೂ ಹೇಳ್ತಾರೆ. ಯಾವುದು ಅಸ್ವಾಭಾವಿಕ ಆಹಾರ ಅದಕ್ಕೆ ಕೊಡಬಹುದು ನಾವು ಅಂತೀರಿ? ಅದು ಕಾಳುಗಳು ಕೆಲವು ಇರ್ತದೆ, ಕಾಡಿನಲ್ಲಿ ಕೆಲವು ಕಾಳುಗಳು ಬರುತ್ತೆ, ಅದೆಲ್ಲ ನಾವು ಕಲೆಕ್ಟ್ ಮಾಡೋದು ಕಷ್ಟ, ಲೋಕಲ್ ಮೇಂಟೈನ್ ಮಾಡೋದು. ಬಾಬಲ್ ಬೀಜಗಳು ತಿಂತವೆ, ಆ ಥರ ಸುಮಾರು ಬೀಜಗಳನ್ನ ತಿಂತದೆ ಕಾಡಿನಲ್ಲಿ ಪ್ರಾಣಿಗಳು. ಅದನ್ನು ತರೋದು ಕಷ್ಟ, ಪ್ರಾಕ್ಟಿಕಲಿ ಸ್ವಲ್ಪ ಕಷ್ಟ ಅದು. ಮೇವುದೇ ಅಲ್ವೇ ಬಹಳ ಪ್ರಧಾನವಾದ ಸಮಸ್ಯೆ. ಹೌದೌದು, 60-70% ಖರ್ಚು ನಮಗೆ ಮೇವಿಂದೇ ಬರೋದು. ಈಗ ನನಗೆ ನೀವು ಹೇಳಿ ಖರ್ಚನ್ನ ಹೇಗೆ ಉಳಿತಾಯ ಮಾಡ್ಬೋದು ಅಂತ. ಯಾಕೆಂದ್ರೆ ಕುರಿ ಮೇಕೆ ಸಾಕಾಣಿಕೆನಲ್ಲಿ ರೈತರುಗಳು ಹೇಳೋದು, ಇವನ್ ಹಸು ಸಾಕಾಣಿಕೆ ತಗೊಳ್ಳಿ, ಎಲ್ಲದರಲ್ಲೂ ಸಮಸ್ಯೆ ಇರೋದೇ ಖರ್ಚಿಂದು. ಖರ್ಚನ್ನು ಕಡಿಮೆ ಮಾಡಬೇಕು, ಆದಾಯ ಜಾಸ್ತಿ ಮಾಡ್ಕೋಬೇಕು ಅಂತ. ಈಗ ನೀವು ಆಹಾರ ವಿಜ್ಞಾನಿ, ಯಾವ ರೀತಿ ಆಹಾರವನ್ನು ಕೊಡೋದ್ರಲ್ಲಿ ಖರ್ಚು ಕಡಿಮೆ? ಹಸಿರು ಮೇವು ಜಾಸ್ತಿ ತಗೊಂಡ್ರೆ ನಮಗೆ ಆಹಾರದ ಖರ್ಚು ಕಡಿಮೆ ಬರುತ್ತೆ. ಬರೀ ಹಸಿರು ಮೇವಲ್ಲೇ ಜಾಸ್ತಿ ಹಾಲನ್ನು ಉತ್ಪಾದನೆ ಮಾಡಬಹುದು. ಬೇರೆ ಸಮಯದಲ್ಲಿ ಸ್ವಲ್ಪ ಬೇಸಿಗೆ ಸಮಯ ಸ್ವಲ್ಪ ಕಷ್ಟ ಆಗುತ್ತೆ, ಖರ್ಚು ಬಂದೇ ಬರುತ್ತೆ. ಬೇರೆ ಮಳೆಗಾಲ ಸಮಯದಲ್ಲಿ ನಮ್ಗೆ ಹಸಿರು ಸಿಕ್ಕಿದಾಗ ಬೆಳವಣಿಗೆ ಜಾಸ್ತಿ ಇರುತ್ತೆ. ಅದಕ್ಕೆ ಅವು ಧಾನ್ಯ ಮಿಶ್ರಣವಾಗ ಬೇಕಾಗೋದಿಲ್ಲ. ಈಗ ಕುರಿಯಾಗಲಿ ಮೇಕೆ ಆಗಲಿ ಹಾಲಿಗಾಗಷ್ಟೇ ಸಾಕೋದಿಲ್ಲ, ಅದರ ಮಾಂಸ ವರ್ಧನೆಗೂ ಕೂಡ ಇವುಗಳನ್ನು ಸಾಕಣೆ ಮಾಡ್ತಾರೆ ಅಲ್ವಾ. ಈಗ ನೀವು ಹೇಳ್ತಾ ಇರೋ ಆಹಾರದಲ್ಲಿ ಮಾಂಸ ಕೂಡ ವರ್ಧನೆ ಆಗುತ್ತಾ, ಅಥವಾ ಮಾಂಸ ಅಂದರೆ ಚರ್ಬಿ ಜಾಸ್ತಿ ಆಗೋದಕ್ಕೆ ಬೇರೆ ಏನಾದರೂ ಆಹಾರ ಕೊಡಬೇಕಾ? ಎರಡೂ ಆಗುತ್ತೆ. ಏನು ಹೇಳ್ತಾ ಇರೋ ಆಹಾರದಲ್ಲಿ ಹಸಿರು ಮೇವು ತಿಂದಾಗ, ಧಾನ್ಯ ಮಿಶ್ರಣ ತಿಂದಾಗ ಎರಡು ಚರ್ಬಿನೂ ಜಾಸ್ತಿ ಆಗುತ್ತೆ, ಆಮೇಲೆ ಹಾಲು ಹಿಂಡುವಳಿನ ಜಾಸ್ತಿ ಆಗುತ್ತೆ. ಬೇರೆ ಆಹಾರ ಪದಾರ್ಥಗಳು ಇದ್ದಾವೆ ಅಂದರೆ ಅದು ನಮಗೆ ಕಾಸ್ಟ್ಲಿ ಬೀಳುತ್ತೆ. ಸೊ ಅದು ಅಷ್ಟೊಂದು ಪ್ರಚಲಿತದಲ್ಲಿಲ್ಲ. ಓಕೆ ಹೇಳಿ ಸರ್, ಯಾವುದು ಅಕಸ್ಮಾತ್ ಸಾಕ್ತೀನಿ? ಪ್ರೊಟೆಕ್ಟೆಡ್ ಫ್ಯಾಟ್ ಅಂತ ಹೇಳ್ತಾರಲ್ಲ, ಅದು ಇದೆ. ದನಗಳಲ್ಲಿ ಯೂಸ್ ಮಾಡ್ತಾರೆ ಅದನ್ನು. ಅದು ಹಾಕಿದಾಗ ನಮಗೆ ಜಾಸ್ತಿ ಚರ್ಬಿ ಎಲ್ಲ ಬರುತ್ತೆ. ಈಗ ಕೋಳಿನಲ್ಲಿ ಈ ಮಾಂಸದ ಕೋಳಿಗಳಿಗೆ ಕೆಲವು ಆಹಾರ ಕೊಡ್ತಾರೆ ನೋಡಿ, ಬಹಳ ವೇಗವಾಗಿ ಅದರ ಮಾಂಸ ಅಭಿವೃದ್ಧಿ ಆಗಲಿ ಅಂತ. ಆ ಥರ ಕುರಿ ಮೇಕೆಗಳಲ್ಲೂ ಏನಾದರೂ ಇದೆಯೇ? ಇಷ್ಟೇ ಇರೋದು, ಕುರಿ ಮೇಕೆಲ್ಲ ಮೇವೆಲ್ಲ ಇರೋದು, ಇನ್ಯಾವುದಲ್ಲೂ ಇಲ್ಲ. ಹೌದಾ? ಬೇರೆ ಅಂತ ಪ್ರೋಬಯೋಟಿಕ್ಸ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸ್ಬೋದು. ಮೊಸರು ತೊಗೊಂಡು ಅದನ್ನು ಒಂದು ಪ್ರಯೋಗನೂ ಮಾಡಲಾಯಿತು. ಮೊಸರನ್ನು ನಾವು ತಿಂಡಿಗೆ ಹಾಕ್ಬಿಡೋದು, ತಿಂಡಿ ಮಿಶ್ರಣಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಮೊಸರು ಮಿಶ್ರಣಕ್ಕೆ ಅದನ್ನು ಮಿಕ್ಸ್ ಮಾಡೋದು, ಒಂದು ಚೂರು ಇಷ್ಟಿಷ್ಟು ಅಂದರೆ ಒಂದು ಸಣ್ಣ ಸಣ್ಣ ಗೋಲಿ ಗಾತ್ರದಷ್ಟು ಅದನ್ನು ಫೀಡಿ ಹಾಕೋತಾ ಹೋಗ್ಬೋದು. ಮೊಸರಿಂದ ತೊಗೊಂಡಂತಹ ಇದನ್ನು ತಿಂಡಿಗೆ ಹಾಕ್ಬಿಟ್ಟು ಒಂದು 24 ಗಂಟೆ ಬಿಟ್ಟು ಸ್ವಲ್ಪ ಒಂದು ಗೋಲಿ ಗಾತ್ರದಷ್ಟು ಅದಕ್ಕೆ ಹಾಕೋದು, ತಿಂಡಿಗಳಲ್ಲಿ ಹಾಕಿ ಕೊಡೋದು. ಅದು ಪ್ರೋಬಯೋಟಿಕ್ಸ್ ಅಂತ ಹೇಳಿ ನಮ್ಗೆ ಜೀರ್ಣಶಕ್ತಿ, ಮೊಸರು ಹೆಂಗೆ ನಮ್ಗೆ ಜೀರ್ಣಶಕ್ತಿ ಜಾಸ್ತಿ ಮಾಡುತ್ತೋ ಹಂಗೆ ಕುರಿ ಮೇಕೆಗಳಿಗೂ ಜೀರ್ಣಶಕ್ತಿ ಜಾಸ್ತಿ ಮಾಡುತ್ತೆ. ಕೋಳಿಗಳಲ್ಲೂ ಈ ಪ್ರಯೋಗ ಮಾಡಿದ್ದಾರೆ, ಹಾಲು ಮತ್ತು ಮೊಸರನ್ನು ಕೋಳಿಗೂ ತಿನ್ನಿಸಿದ್ದಾರೆ, ಹಾಗಾಗಿ ಕುರಿ ಮೇಕೆಗಳಿಗೂ ಕೊಡ್ಬೋದು. ಇದನ್ನು ಕೊಡ್ಬೋದು. ಇನ್ನು ಸ್ಯಾಕ್ರೋಮೈಸಿಸ್ ಸರ್ವೀಸಿ ಅಂತ ಬರುತ್ತೆ, ಅದನ್ನು ಅಂದರೆ ಈಸ್ಟ್, ಅದು ಈಸ್ಟನ್ನು ಸಹ ಒಂದು ಮಾತ್ರೆಗಿಂತ ಸಹ ಸಿಗುತ್ತೆ ಲೋಕ ಮೆಡಿಕಲ್ ಶಾಪ್ಗಳಲ್ಲಿ. ಅದು ತೊಗೊಂಬಂದು ಅದನ್ನು ಪುಡಿ ಮಾಡಿ ಅದನ್ನು ಬೆಳೆಸ್ಕೊಂಡು ಮೊಸರು ಹೆಂಗೆ ನಾವು ಮಾಡೋದು ಅದೇ ಥರ ಅದನ್ನು ತಿಂಡಿಗಳಲ್ಲಿ ಬೆಳೆಸ್ಕೊಂಡು ಅದನ್ನು ಒಂದು ಗೋಲಿಗಾತದಷ್ಟು ಅದನ್ನು ಹಾಕ್ತಾ ಬಂದರೂ ಡೆವಲಪ್ ಆಗುತ್ತೆ. ಆದರೆ ಈಸ್ಟನ್ನು ತುಂಬ ಬಳಸಬಾರ್ದು ಅಂತ ಹೇಳ್ತಾರಲ್ವೇ? ತುಂಬ ಅತಿ ಹೆಚ್ಚು ಬಳಸಬಾರ್ದು, ಸ್ವಲ್ಪ ಸ್ವಲ್ಪ ಅದಕ್ಕೆ ಗೋಲಿಗಾತ ಪ್ರಮಾಣ ಅಂತ ಹೇಳಿದ್ದು. ಓಕೆ, ದಿನನಿತ್ಯ ಬಳಸ್ಬೋದಾ? ಹ್ಞೂ, ಬಳಸ್ಬೋದು. ಮಾರುಕಟ್ಟೆಯಲ್ಲಿ ಸಿಗೋ ಈಸ್ಟನ್ನೇ ಬಳಸಬೇಕಾ ಅಥವಾ ದನ ಕುರಿ ಮೇಕೆಗಳಿಗೆ ಬೇರೆ ಈಸ್ಟ್? ಬೇರೆ ಸೆಪ್ರೇಟ್ ಅಂತೇನು ಬರ್ತಲ್ಲ ಮಾರ್ಕೆಟಲ್ಲೆಲ್ಲೋ ಸಿಗಲ್ಲ, ಇದೇ ಸಿಗೋದು. ಹೌದು, ಲೋಕಲ್ ಅವೈಲೇಬಲ್ ಇಷ್ಟ ಸಿಗೋದು. ಓಕೆ, ಬಳಸೋ ವಿಧಾನ ಹೇಳಿ ಇನ್ನೊಂದು ಸರಿ, ಯಾವ ರೀತಿ ಬಳಸಬೇಕು? ತಿಂಡಿ ಮಿಶ್ರಣದೊಳಗೆ ಈಸ್ಟ್ ಪುಡಿಯನ್ನು ಹಾಕ್ಬಿಡೋದು, ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಬಿಡೋದು. ಒಂದು 24 ಗಂಟೆ ಇಟ್ಟಾಗ ಅದು ಇದಾಗುತ್ತೆ, ಕಲ್ಚರ್ ಆಗುತ್ತೆ. ಆ ಕಲ್ಚರನ್ನೇ ತೆಗೆದ್ಬಿಟ್ಟು ಮತ್ತೆ ಮೊಸರಿಗೆ ಹಂಗೆ ಮೊಸರು ಹಾಕ್ತಾ ಹೋಗ್ತೀವಿ, ಹಂಗೆ ತಿಂಡಿ ಮತ್ತೆ ತಿಂಡಿ ಪ್ರತಿದಿನ ತಿಂಡಿಗೆ ಹಾಕ್ತಾ ಹೋಗೋದು. ಸ್ವಲ್ಪ ಅದರಲ್ಲಿ ಒಂದು ಗೋಲಿಗೆ ಆಗ್ತದಷ್ಟು ಒಂದೊಂದು ಕುರಿ ಮೇಕೆ ಹಾಕ್ತಾ ಬರೋದು. ಅಂದರೆ ನೀವು ಹೇಳ್ತಾ ಇರೋದು ಒಂದಷ್ಟು ಪ್ರಮಾಣದ ಧಾನ್ಯ ಮಿಶ್ರಣಕ್ಕೆ ಈಸ್ಟನ್ನು ಬೆರೆಸಬೇಕು. ಅದೊಂದು ನಾವು ಪ್ರಯೋಗ ಮಾಡಿದ್ವಿ. ಓಕೆ, ನಮ್ಮ ಪೋಸ್ಟ್ ಗ್ರಾಜುಯೇಷನ್ ಪೀರಿಯಡಲ್ಲಿ ಒಂದು ಪ್ರಯೋಗ ಮಾಡಿ ದನಗಳಿಗೆ ಮಾಡಿದ್ವಿ, ಅದನ್ನು ರಿಸಲ್ಟ್ ಬಂದಿತ್ತು. ಓಕೆ, ಇದಕ್ಕೂ ರಿಸಲ್ಟ್ ಬರುತ್ತೆ. ಆ ಈಸ್ಟ್ ಬೆರೆತಿರುವಂತಹ ಧಾನ್ಯ ಮಿಶ್ರಣ ಒಂದೊಂದು ಗೋಲಿ ಗಾತ್ರದನ್ನ ಪ್ರತಿ ದಿವಸ ಕೊಡಬೇಕು ಅಂತ. ಆ ತರ ಈಸ್ಟ್ ಅನ್ನ ಬೆರೆಸಿರುವಂತಹ ಧಾನ್ಯ ಮಿಶ್ರಣ ಎಷ್ಟು ದಿವಸ ಇಟ್ಕೋಬಹುದು? ಅವತ್ತೇ ಖಾಲಿ ಮಾಡಬೇಕು, ಅವತ್ತೇ ಖಾಲಿ ಮಾಡಬೇಕು. ಜಾಸ್ತಿ ದಿನ ಇಟ್ಕೊಳಕ್ ಬರಲ್ಲ, ಸಣ್ಣ ಕಲ್ಚರ್ ತರ ದಿನ ಸ್ಪ್ರೆಡ್ ಮಾಡ್ತಾವ, ಅದನ್ನ ಮಾಡ್ಕೊತಾ ಹೋಗ್ಬೇಕು, ಮಾಡ್ಕೊತಾವ. ಅಂದ್ರೆ ಒಂದೊಂದು ಕುರಿಗೆ ಒಂದೊಂದು ಗೋಲಿ ಗಾತ್ರ. ಹೌದು, ಏನ್ ಪ್ರಯೋಜನ ಆಗುತ್ತೆ ಇದರಿಂದ? ಅದರಿಂದ ಹೊಟ್ಟೆ ಒಳಗೆ ನಮ್ಗೆ ಜೀರ್ಣಶಕ್ತಿ ಜಾಸ್ತಿ ಬರುತ್ತೆ ಕುರಿ ಮೇಕೆಗಳಿಗೆ. ಈಸ್ಟ್ ಅದೆಲ್ಲ ಕೆಲವೊಂದು ಫೈಬರ್ ಎಲ್ಲ ಜೀರ್ಣ ಆಗುತ್ತೆ, ಬ್ಯಾಕ್ಟೀರಿಯಾಗಳಿಗೆ ಸಪೋರ್ಟ್ ಮಾಡುತ್ತೆ, ಒಳಗಡೆ ರುಮೆನಲ್ ಬ್ಯಾಕ್ಟೀರಿಯಾ ಅಂತಿರುತ್ತೆ, ಅದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ. ಅದರಿಂದ ಹೆಚ್ಚಿಗೆ ಬೆಳವಣಿಗೆ ಆಗಲಿಕ್ಕೆ ಚಾನ್ಸಸ್ ಇದೆ. ಇದೇ ವಿಧಾನದಲ್ಲೇ ಮೊಸರನ್ನು ಬಳಸಬೇಕಾ? ಮೊಸರನ್ನು ಬಳಸ್ಬೋದು. ಅಲ್ವಾ? ಸರ್, ಈಗ ಸಾಮಾನ್ಯವಾಗಿ ಮೊಸರು ಅಂತಂದ್ರೆ ನಾವು ಹಸುವಿನ ಹಾಲು ಅಥವಾ ಎಮ್ಮೆ ಹಾಲಿನ ಮೊಸರು ಅಂತೀವಿ. ನೀವು ಈ ಕುರಿ ಅಥವಾ ಮೇಕೆ ಹಾಲಿನಲ್ಲೂ ಕೂಡ ಮೊಸರು ಮಾಡಿ ಬಳಸಿ ನೋಡಿದ್ದೀರಾ? ನಾನು ಮಾಡಿಲ್ಲ. ಆಗುತ್ತೆ, ಅದರಲ್ಲೂ ಮಾಡ್ಬೋದಾ? ಮಾಡ್ಬೋದು, ಯಾಕೆಂದ್ರೆ ಮೇಕೆನ ಹಾಲ್ಗಾಕ್ ಸಾಕ್ತಿವಿ, ಅದನ್ನ ಹೆಪ್ಪಾಕಿ ಅದರದ್ದು ಮೊಸರು ಮಾಡಿ ಅದನ್ನ ಬಳಸಿದ್ರೆ ಹಿಂದಿನ ಕಾಲದಿಂದ ಇದೆ, ಅದು ಉಪಯೋಗಿಸ್ಬೋದು, ಮೇಕೆನ ಉಪಯೋಗಿಸ್ಬೋದು ಅಂತಾನೂ ಇದೆ. ನಿಜ, ಹಂಗಾಗಿ ಅದನ್ನ ಬಳಸ್ಬೋದು ಅಲ್ವಾ? ಅಂದ್ರೆ ಅದರ ಹಾಲು ಅದಕ್ಕೆ ಮೊಸರಿಗೆ ಬೆಣ್ಣೆಗೆ ತುಪ್ಪಕ್ಕೆಲ್ಲ ಬಳಸ್ಬೋದು. ಎಷ್ಟೋ ಜನ ಹಸುಗಳಿಗೂ ಮೊಸರನ್ನ ಕುಡಿಸ್ತಾರೆ ಅಲ್ವೇ? ಹೌದು, ಮೊಸರು ಮಜ್ಜಿಗೆ ಎಲ್ಲ ಕಾಯಿಲೆ ಬಂದಾಗೆಲ್ಲ ಕುಡಿಸ್ತಾರೆ, ದಿನಾ ಕುಡಿಸಿದ್ರೆ ಒಳ್ಳೇದು ಅಲ್ವಾ? ಹಾಗಾಗಿ ಕುರಿಗಳಲ್ಲಿ ಇದರ ಪ್ರಯೋಗ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿರುತ್ತೆ ಅಲ್ವಾ? ಉಪಯುಕ್ತವಾದ ಬ್ಯಾಕ್ಟೀರಿಯಾಗಳು. ಹೌದು, ತುಂಬಾ ಹೆಚ್ಚಿನ ಸೌಲಭ್ಯ ಇರತಕ್ಕಂಥವ್ರು ಅವರು ಮೊಸರನ್ನೇ ಡೈರೆಕ್ಟ್ ಆಗಿ ಹಾಕಬಹುದು. ನಾನು ದಾಣಿ ಮಿಶ್ರಣ ಯಾಕೆ ಹೇಳಿದೆ ಅಂದ್ರೆ ಫಾರ್ ಎಕನಾಮಿಕಲ್ ಪರ್ಪಸ್, ಅಂದ್ರೆ ಖರ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ದಾಣಿ ಮಿಶ್ರಣಕ್ಕೆ ಹಾಕಬಹುದು. ನೇರವಾಗಿ ಮೊಸರನ್ನೇ ಕುಡಿಸ್ತೀನಿ ಅಂದ್ರೆ ಒಂದು ಕುರಿಗೆ ಎಷ್ಟು ಕುಡಿಸಬಹುದು? ಒಂದು 200 ml ಕುಡಿಸಬಹುದು. ಹೌದಾ? ಹ್ಮ್. ಬೆಳಗ್ಗೆ 200 ml, ಸಾಯಂಕಾಲ 200 ml ಕುಡಿಸಬಹುದು. ಕುಡಿತಾವ ಎಷ್ಟು ಪಟ್ಟು ಕುಡಿತಾವ? ಕುಡಿತಾವ. ಸರಿ, ಈಗ ಕುರಿ ಅಥವಾ ಮೇಕೆಗಳಲ್ಲಿ ನಾವು ಗಂಡನ್ನ ಸಾಕ್ತೀವಿ, ಅಂದ್ರೆ ಇದು ಹೋತ ಅಥವಾ ಟಗರು ಅಂತೀವಲ್ಲ, ಈ ಗಂಡಿಗೆ ಬೇರೆ ಪ್ರತ್ಯೇಕವಾದ ಆಹಾರ? ಆಹಾರ ಎಲ್ಲರಿಗೂ ಒಂದೇ ಇರುತ್ತೆ. ಪ್ರತ್ಯೇಕವಾದ ಆಹಾರ ಗಂಡ ಹೋತಕ್ಕೆ ಆಗ್ಲಿ ಟಗರಾಗ್ಲಿ ಅಂತಿಲ್ಲ. ಅಲ್ಲ ಸರ್, ಅವಕ್ಕೆ ಆ ವಿಗರ್ ಬರ್ಬೇಕಲ್ಲ, ಅಂದ್ರೆ ಈ ಆಹಾರದಲ್ಲೇ ಬರುತ್ತೆ. ಬರುತ್ತೆ ದಾನಿ ಮಿಶ್ರಣ ಏನು ಕೊಡ್ತೀವಿ, ಹುಲ್ಲೇನು ಕೊಡ್ತೀವಿ, ಅದನ್ನೇ ಬರುತ್ತೆ. ಅಲ್ಲ, ಕೆಲವರು ಈ ಕಡಲೆಕಾಯಿ ಹಿಂಡಿ ಜಾಸ್ತಿ ಕೊಡಬೇಕು ಅಥವಾ ಈ ತರ ಹೇಳ್ತಾರೆ ಒಂದಷ್ಟು, ಅವುಗಳಲ್ಲಿ ಆ ವಿಗರ್ ಬರಲಿ ಅಂತ ಹೇಳಿ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ಕೊಡ್ಬೋದಾ? ಕೊಡ್ಬೋದು. ಅಂದ್ರೆ ಅವ್ರಲ್ಲಿ ಎಕನಾಮಿಕಲಿ ನೋಡ್ಬೇಕಾಗುತ್ತೆ. ಅವ್ನು ವರ್ಕಿಂಗ್ ಪ್ಲೇಸ್ ವರ್ಕಿಂಗ್ ಇದೆ, ಕೆಲಸ ಹೆಂಗಿದೆ, ಅದ್ರ ಮೇಲೆಲ್ಲ ಹೋಗುತ್ತೆ. ಅವ್ರ ಕೆಲಸ ಟೈಮ್ ಕಡಿಮೆ ಇರುತ್ತೆ, ಎಲ್ಲಾದ್ರೂ ಮಾಡ್ತಕ್ಕೊಳಕಾಗೋಲ್ಲ. ಅದರಿಂದ ಇಷ್ಟು ಮಾಡಿದ್ರೆ ಸಾಕು. ಹೌದಾ? ಈಗ ಬೇರೆ ಇನ್ಯಾವ ರೀತಿಯಾದ ಆಹಾರವನ್ನು ಅವರು ಪೂರೈಕೆ ಮಾಡೋ ಅಗತ್ಯ ಇಲ್ವಾ? ಅಥವಾ ಏನಾದರೂ ವಿಶೇಷವಾದ ಪ್ರಯೋಗಗಳನ್ನು ರೈತರ ಜಮೀನಲ್ಲಿ ತಾವು ನೋಡಿದರೆ ಹಂಚ್ಕೋಬೋದು? ಹಸು ಕುರಿ ಸಾಕ್ತಾ ಇರೋರು, ಈ ಸ್ಟಾಲ್ ಫೆಡ್ ಗೋಟ್ ಫಾರ್ಮಿಂಗು ಅಥವಾ ಶೀಪ್ ಫಾರ್ಮಿಂಗ್ ಮಾಡಿರೋರು, ಬೇರೆ ಇನ್ನೇನಾದ್ರು ಕೊಟ್ಟಿರೋ ಉದಾಹರಣೆಗಳಿದ್ದಾವೆ ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಎಲ್ಲ ಇಷ್ಟಲ್ಲೇ ಹೋಗಿರೋದು, ಯಾರು ಏನಂತ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿಲ್ಲ. ಇನ್ನು ಎಕ್ಸ್ಪ್ಲೇನ್ ಮಾಡೋದು ಡೇಂಜರಸ್ಸು. ಯಾಕೆ? ಫೇಲ್ಯೂರ್ ಆಗ್ಬಿಟ್ರೆ ಅವರಿಗೆ ಲಾಸ್ ಆಗ್ಬಿಡುತ್ತಲ್ಲ, ಹಂಗಾಗಿ. ಓಕೆ, ಈಗ ಆಹಾರದಿಂದ ಆರೋಗ್ಯ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಮನುಷ್ಯರಲ್ಲಂತೂ ಅದು ಸತ್ಯವೇ. ಈಗ ಕುರಿ ಮತ್ತು ಮೇಕೆಗಳಿಗೆ ಸಮತೋಲಿತ ಆಹಾರ ಕೊಡೋದ್ರಿಂದ ಅದಕ್ಕೆ ಬರುವಂತಹ ಕಾಯಿಲೆಗಳು ಅದನ್ನು ನಿರ್ವಹಣೆ ಮಾಡ್ಕೋಬೋದಾ, ಹತೋಟಿ ಮಾಡ್ಬೋದಾ? ಖಂಡಿತ ಮಾಡ್ಕೋಬೋದು. ಯಾಕೆಂದ್ರೆ ವೀಕ್ನೆಸ್ ಹೋಗುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಮತ್ತು ಮಾರುಕಟ್ಟೆಯಲ್ಲಿ ನಿಮಗೆ ಬೇಕಾದಷ್ಟು ನ್ಯೂಟ್ರಿಷನ್ ಸಪ್ಲಿಮೆಂಟ್ ಸಿಗುತ್ತೆ. ಅವೆಲ್ಲ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಲಿಲ್ಲ ಅಷ್ಟೇ. ಹೇಳಿ ಸರ್, ಕೊಡೋರು ಕೊಡಲಿ, ಹೇಳಿ ಏನೇನು ಕೊಡ್ಬೋದು ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ ಅಂದರೆ? ವಿಟಮಿನ್ ಇ ಸಪ್ಲಿಮೆಂಟ್ಸ್ ಬರುತ್ತೆ, ಅದೆಲ್ಲ ನಿಮ್ಮ ಪಶುವೈದ್ಯಾಧಿಕಾರಿಗಳ ಮಾರ್ಗದರ್ಶನ ತೊಗೋಬೇಕಾಗತ್ತೆ. ಅಲ್ಲಿ ಏನು ಲೋಕಲ್ ಸಿಗುತ್ತೆ ಅದ್ರ ಮೇಲೆ. ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಬರುತ್ತೆ, ಫಾಸ್ಫರಸ್ ಸಪ್ಲಿಮೆಂಟ್ಸ್, ಮಿನರಲ್ ಸಪ್ಲಿಮೆಂಟ್ಸ್ ಇರುತ್ತೆ, ಆಮೇಲೆ ವಿಟಮಿನ್ ಸಪ್ಲಿಮೆಂಟ್ಸ್ ಇರುತ್ತೆ. ಇವನ್ನೆಲ್ಲ ಲೋಕಲ್ ಏನೇನು ಅವೈಲೇಬಿಲಿಟಿ ಇರುತ್ತೋ ಮಾರುಕಟ್ಟೆಯಲ್ಲಿ ಅದನ್ನು ತರಿಸಿ ತಗೋಬೋದು. ಅಲ್ಲ, ನೀವು ದಾನಿ ಮಿಶ್ರಣಕ್ಕೆ ಮಿನರಲ್ ಮಿಕ್ಸ್ಚರ್ ಬೆರೆಸಬೇಕು ಅಂತ ಹೇಳಿದ್ರೆ? ಹೌದು, ಅದು ವಿಟಮಿನ್ಸ್ ಹಾಕಿರಲ್ವಾ? ವಿಟಮಿನ್ಸ್ ಹಾಕಿರಲ್ಲ ದಾನಿ ಮಿಶ್ರಣದಲ್ಲಿ. ಓಕೆ, ಮಿನರಲ್ ಮಿಕ್ಸ್ಚರ್ ಹಾಕಿರ್ತೀವಿ, ವಿಟಮಿನ್ಸ್ ಹಾಕಿರಲ್ಲ. ವಿಟಮಿನ್ ಸಪ್ರೇಟಾಗಿ ಹಾಕ್ಬೋದು. ಮತ್ತು ಹೆಚ್ಚಿನ ನೀವು ಹೇಳ್ದಂಗೆ ಬೇಕು ಅಂತ, ವಿಗರ್ ಬೇಕು ಅಂತ ಹೇಳಿದಾಗ ಕ್ಯಾಲ್ಶಿಯಂ ಅಂತವೆಲ್ಲ ಹಾಕ್ಬೋದು, ಕ್ಯಾಲ್ಶಿಯಂ ಫಾಸ್ಫರಸ್ ವಿಟಮಿನ್ ಮಿನರಲ್ಸ್ ಎಲ್ಲ ಹಾಕ್ಬೋದು. ಓಕೆ, ಈ ಸ್ವಾಭಾವಿಕವಾಗಿ ಸಿಗುತ್ತಲ್ಲ ಈ ಕಪ್ಪೆ ಚಿಪ್ಪಿನ ಸುಣ್ಣ ಅಂತ ಹೇಳಿ ಹಸುಗಳ ಆಹಾರದಲ್ಲೂ ಬಳಸ್ತಾರಲ್ಲ? ಹೌದು. ಹಾಗೆ ಕುರಿಗಳಲ್ಲೂ ಬಳಸ್ಬೋದೇ? ಬಳಸ್ಬೋದು, ಬಳಸ್ಬೋದು. 10 ml 20 ml ಅಷ್ಟು ಒಂದೊಂದು ಕುರಿಗೆ ನೀರು ತಿಳಿತಿ, ಸುಣ್ಣ ತಿಳಿ ನೀರು ಅಂತ ನಾವೇನು ಹೇಳ್ತೀವಿ, ಅದನ್ನು ಹಾಕ್ಬೋದು. ಸ್ವಲ್ಪ ಕ್ಯಾಲ್ಶಿಯಂ ಜಾಸ್ತಿ ಆಗಿ ನೀವು ಹೇಳ್ದಂಗೆ ಎಲ್ಲ ರೀತಿಯ ಡೆವಲಪ್ಮೆಂಟ್ಸ್ ಆಗೋ ಚಾನ್ಸ್, ಹಾಲು ಜಾಸ್ತಿ ಆಗ್ಬೋದು. ಇಲ್ಲ, ಡಾಕ್ಟರ್ ಪ್ರಹ್ಲಾದ್ ಅವರೇ, ಸುಮಾರು ಜನದ ಮನೆಗಳಲ್ಲಿ ನಾನು ನೋಡಿದ್ದೀನಿ ಈ ನೀರು ಕುಡಿಯೋ ತೊಟ್ಟಿಗೇನೆ ಒಂದು ಸುಣ್ಣದ ಕಲ್ಲು ಹಾಕ್ಬಿಟ್ಟಿರ್ತಾರೆ. ಹೌದು, ಅದು ಒಳ್ಳೆ ವಿಧಾನ ಅಂತಂತೆ. ಹೌದೌದು, ಒಂದು ಒಳ್ಳೆ ವಿಧಾನ ಅಲ್ವಾ? ಅದೇ ಲೆಕ್ಕಾಚಾರ ನಮ್ಗೆ ಸಿಗಲ್ಲ ಅಷ್ಟೇ, ಎಷ್ಟು ಕುಡಿತು ಏನ್ ಮಾಡ್ತ ಲೆಕ್ಕಾಚಾರ ಸಿಗಲ್ಲ. ಅಲ್ಲ, ದಿನಕ್ಕೊಂದು ಸುಣ್ಣದ ಕಲ್ಲು ಹಾಕದಪ್ಪ, ನಮ್ಮ ದನನಾರು ಕುಡಿಲಿ, ಮೇಕೆನಾರು ಕುಡಿಲಿ, ಕುರಿನಾರು ಕುಡಿಲಿ ಅಲ್ವಾ? ಆಹಾರದಲ್ಲೂ ಕೂಡ ಸುಣ್ಣ ಕೊಡೋದು ಒಳ್ಳೇದು ಅಂತ ಅಲ್ವಾ? ವೈಟಮಿನ್ಗಳನ್ನ ಕೊಡಬೇಕು, ಕೊಡಬೇಕು, ಫಾಸ್ಫರಸ್ ವೈಟಮಿನ್ ಎಲ್ಲ ಕೊಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ವಿಗರ್ ಹೆಚ್ಚಿನ ಬೆಳವಣಿಗೆ ಆಗುತ್ತೆ. ಈಗ ಹೊರಗಡೆ ಹೋಗಿ ತಿಂತಾವಲ್ಲ ಕುರಿಗಳು ಅಥವಾ ಮೇಕೆಗಳು, ಆ ಥರ ಹೊರಗಡೆ ತಿನ್ನುವಾಗ ಕೆಲವೊಂದಷ್ಟು ಸಮಸ್ಯೆಗಳಾಗ್ತವೆ. ಉದಾಹರಣೆಗೆ ನೀಲಿ ನಾಲಿಗೆ ರೋಗ ಹೊರಗಡೆ ನಿಂತಿರೋ ನೀರನ್ನ ಅಲ್ಲಿ ಆಹಾರ ತಿನ್ನೋದ್ರಿಂದ ಬರುತ್ತೆ ಅಂತ ಹೇಳ್ತಾರೆ. ಅದು ವೈರಸ್ ಕಾಯಿಲೆ ಅದು ಅಲ್ವಾ, ಸ್ಪ್ರೆಡ್ ಆಗಿ ಬರುತ್ತದ, ರೋಗಗಳಿ ಬರುತ್ತದು, ಮೇವಿಂದ ಬರೋದಿಲ್ಲ ಅದು. ಓಕೆ, ಯಾವ್ದಾರ ಕಾಯಿಲೆ ಆಗಿರ್ತಕ್ಕಂಥ ಪ್ರಾಣಿ ಅದನ್ನು ತಿನ್ಬಿಟ್ಟು ಅದು ಬಿಟ್ಟು ಹೋಗಿದೆ, ಅದು ಇದು ಹೋಗಿ ತಿಂದರೆ ಆ ಚಾನ್ಸ್ ಉಂಟು. ಓಕೆ, ಇಲ್ಲದ್ರೆ ಇನ್ಯಾವುದೇ ರೀತಿ ಆ ರೀತಿ ಕಾಯಿಲೆಗಳು ಕುರಿ ಮೇಕೆಗಳಿಗೆ ಬರೋ ಚಾನ್ಸಸ್ ಇಲ್ಲ. ಮೇವಿಂದ ಬರೋಂಥ ಫ್ಯಾಕ್ಟರ್ಸ್ ಏನಾದರೂ ಇದೆಯಾ ಅಂತ ಕೇಳಿದೆ. ಹೊರಗಡೆ ಮೇಯುವಾಗ ಟಾಕ್ಸಿಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಮತ್ತೆ ನಾಯಿ ಬೇಲ ಅಂತ ಒಂದಿದೆ ಗಿಡ, ಅದನ್ನು ಸಾಮಾನ್ಯ ಹೊರಡೆ ನಮಗೆಲ್ಲ ಸಿಗ್ತಾ ಇಲ್ಲ, ಸುತ್ತಮುತ್ತ ಸಿಗ್ತಕ್ಕಂಥ ನಾಯಿ ಬೇಲ ಗಿಡ ತಿಂದ್ಬಿಟ್ರೆ ಅದಕ್ಕೆ ಪಾಯ್ಸನಿಂಗ್ ಆಗುತ್ತೆ. ಓಕೆ, ಆಮೇಲೆ ಸುಬಾಬುಲ್ ಅಂತ ಹೇಳ್ತೀವಿ ನಾವು, ಸುಬಾಬುಲ್ ಅತಿ ಹೆಚ್ಚು ತಿಂದ್ರು ಅದು ಪಾಯ್ಸನಿಂಗ್ ಆಗುತ್ತೆ. ಜೋಳ ತಾವಾಗಲೇ ಹೇಳಿದ್ರೆ, ಜೋಳ ಆವಾಗಲೇ ಹೇಳಿದ್ರೆ ಮೊದಲ 45 ದಿವಸದ ಒಳಗಡೆ ತಿಂದ್ರೆ ಸೋಕ್ಬಿಡ್ತವೆ ಅಂತ. ಅದನ್ನ ಹೊರಗಡೆ ಅವರು ಮೇಯಿಸುವಾಗ ಸ್ವಲ್ಪ ಎಚ್ಚರಿಕೆ ನೋಡ್ಕೊಂಡು ನೋಡ್ಬೇಕು ಅಲ್ವಾ. ಹೌದು, ಎಸ್ಪೆಷಲಿ ನಾಯಿ ಬೇಲ ಮಾತ್ರ ಹತ್ರ ಬಿಡಬಾರ್ದು. ಲಕ್ಷಣ ಏನಾದರೂ ಅದು ತಿಂದಾಗ ಏನು ಲಕ್ಷಣ? ಅದೇ ಹೊಟ್ಟೆ ಬರ್ಸ್ಕೊಂಬಿಟ್ಟು ಸತ್ತೋಗ್ಬಿಡ್ತಾವಲ್ಲ ಬೇಗ. ಓಕೆ, ತಕ್ಷಣನೇ ಒಂದು ದಿನ 2 ದಿನ 3 ದಿನಗಳ ಆ ಥರ ಒಂದೊಂದಾಗಿ ಪ್ರಾಣ ಕಳ್ಕೊತಾ ಹೋಗುತ್ತೆ. ಏನಾದ್ರು ಚಿಕಿತ್ಸೆ, ಪ್ರಾಥಮಿಕ ಚಿಕಿತ್ಸೆ ಮಾಡ್ಬೋದಾ? ಚಿಕಿತ್ಸೆ ಅದಕ್ಕೆ ನೋಡ್ಕೊ, ಹೊಟ್ಟೆ ಪ್ರಾಣಿ ಸಿಮ್ಟೊಮ್ಯಾಟಿಕ್ ಎಲ್ಲ ಮಾಡೋದಷ್ಟೇ. ನಾವು ಏನು ಲಕ್ಷಣ ಕಾಣುತ್ತೆ ಲಕ್ಷಣಕ್ಕೆ ತಕ್ಕಂಗೆ ಔಷಧಿಗಳನ್ನ ಮಾಡ್ತೇವೆ. ಅದಕ್ಕೆ ಅಂತ ಕರೆಕ್ಟಾಗಿ ಔಷಧಿ ಇಲ್ಲ. ಓಕೆ, ಅಲ್ಲ ಏನು ಮಾಡ್ಬೋದು ತಕ್ಷಣಕ್ಕೆ? ತಕ್ಷಣಕ್ಕೆ ಅಡುಗೆ ಸೋಡಾ ಕುಡಿಸ್ಬೋದು. ಹಿಂಗಿದ್ರೆ ಹಿಂಗೆ ಕುಡಿಸ್ತಾರೆ. ನೀವು ಹೇಳ್ದಂಗೆ ಕಡಲೆಕಾಯಿನ ಕುಡಿಸ್ಬೋದು, ಮಜ್ಜಿಗೆನೂ ಕುಡಿಸಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಬಹಳ ಪ್ರೀತಿ ಪಾತ್ರವಾದ ಪ್ರಾಣಿಗಳು ಕುರಿ ಮೇಕೆಗಳು. ಹೌದು, ವಿಶೇಷವಾಗಿ ಬಂಡೂರು ಕುರಿ ಅಂತೂ ಜನ ಜೊತೆನೆಲ್ಲ ಇಟ್ಕೊಂಡು ಸಾಕ್ತಾರೆ. ಕೈ ತಿಂಡಿ ಕೊಡ್ತಾರೆ ಸಾಮಾನ್ಯವಾಗಿ, ಕೈನಲ್ಲೇ ತಿಂಡಿ ಕೊಡೋದು. ಮನುಷ್ಯರು ತಿನ್ನೋವಂಥದ್ದನ್ನು ಎಷ್ಟೋ ಸರಿ ತಿನ್ನಿಸೋ ಪ್ರಯತ್ನ ಮಾಡ್ತಾರೆ. ಈಗ ರಾಗಿ ಮುದ್ದೆ ಅದೆಲ್ಲ ತಿನ್ನಿಸ್ಬೋದು, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ವೇ? ಬಟ್ ಎಲ್ಲ ನೀವು ಅಷ್ಟಕ್ಕೂ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಅಲ್ಲ, ಒಂದು 8-10 ಸಾಕಿರೋ, 7-8 ಸಾಕಿರೋ, ಒಂದು 10 ಸಾಕಿರೋ ಅವರಿಗೆ ಮಾಡ್ಬೋದು. ನಾವು ಮಾಡ್ಕೊಂಡಿರೋ ಆಹಾರಗಳನ್ನ ಕೊಡ್ಬೋದು, ಆದರೆ ಲಿಮಿಟ್ ಆಗಿ ಕೊಡಬೇಕು, ಜಾಸ್ತಿ ಕೊಡಬಾರ್ದು ಅಲ್ವಾ. ತಿನ್ನ ತಿನ್ನ ತಿಂದ ಜಾಸ್ತಿ ಕೊಡ್ತಾನೆ ಇರಬಾರ್ದು, ಲಿಮಿಟೆಡ್ ಒಂದು ಸಣ್ಣ ಸಣ್ಣದಾಗ ಕೊಟ್ಟರೆ ಏನು ತೊಂದರೆ ಇಲ್ಲ. ಈಗ ಅಭ್ಯಾಸದಂತೆ ಆಹಾರ ಅಂತಲೇ ಹೇಳ್ತಾರೆ ಅಲ್ವಾ. ಹೌದು, ಈಗ ಮನೆಯಲ್ಲಿ ತಿಂಡಿ ಅಭ್ಯಾಸ ಮಾಡಿಬಿಟ್ರೆ ಅದು ಹೊರಗಡೆ ಹೋಗಿ ಮೇಯೋದೇ ಇಲ್ಲ ಅಂತ, ಅಥವಾ ಹೊರಗಡೆ ಮೇಯೋವು ಮನೆ ತಿಂಡಿನ ತಿನ್ನೋದಿಲ್ಲ ಅಂತ, ಆ ಥರ ಏನಿಲ್ಲ. ಹಾಗೇನಿಲ್ಲ, ಅದು ಪಾಠ ಆಗ್ಬಿಡ್ತದೆ ಅಷ್ಟೇ. ಇದು ಮೆಂಟಲಿ ಅದು ಆ ಥರ ಆಗ್ಬಿಟ್ಟು, ನಾನು ಕೊಟ್ಟರೆ ತಿನ್ನೋದಿಲ್ಲ ತಿನ್ನಲ್ಲ ಅಂತ. ಹೇಗೆ ನಿಮಗೆ ಸೈಕಲಾಜಿಕಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ನಡೆದಿದ್ದೆಲ್ಲ ಗೊತ್ತಿರುತ್ತೆ ಅಂತ ಕಾಣುತ್ತೆ. ಅದು ಆ ಥರ ಮಾಡಿರುತ್ತೆ, ಆ ಥರ ಆಗುತ್ತೆ ಅಷ್ಟೇ. ಆ ಟೈಮಿಗೆ ಇದಾಗಬೇಕು, ಆಮೇಲೆ ನಂತರ ತಿಂತೀನಿ ಅಂತ ಆಗುತ್ತೆ. ಕಂಡೀಷನ್ ರೆಸ್ಪಾನ್ಸ್. ಈಗ ತಂಡವಾಗಿ ಸೊ ಆದ್ದರಿಂದ ಅದನ್ನು ನೋಡಿಕೊಂಡು ಯಾವುದು ಸರಿಯಾಗಿ ಮೇಯ್ತಾ ಇಲ್ಲ ಅಥವಾ ಕಾಯಿಲೆಗ್ರಸ್ತ ಆಗಿರ್ಬೋದು, ಅದನ್ನು ಸಹ ನಾವು ನೋಡಿಕೊಂಡು ಸೆಪ್ರೇಟ್ ಮಾಡಿಕೊಂಡು ಅವುಗಳಿಗೆ ಆರೈಕೆ ಮಾಡಬೇಕಾಗುತ್ತೆ. ಆಹಾರ ಬಹಳ ಮುಖ್ಯ. ಓ, ಖಂಡಿತವಾಗಿ ಅಲ್ವೇ? ಖಂಡಿತವಾಗಿ. ಕೆಲವು ಮಣ್ಣು ತಿನ್ಬಿಡ್ತಾವಲ್ವಾ? ಹಾಂ, ಮಣ್ಣು ತಿಂತವೆ. ಅಭ್ಯಾಸವನ್ನು ಬಿಡಿಸ್ಬೇಕಾಗತ್ತೆ. ಹೇಗೆ ಬಿಡಿಸ್ಬೋದು? ಅದು ಹೊರಡೆ ಮೇಯೋ ಕಷ್ಟ ಆಗುತ್ತೆ. ಹೊರಡೆ ಮೇಯೋವಾಗಾದರೆ ಬಾಯಿಗೆ ಮಾರ್ಕುಕ್ಕಿಯನ್ನು ಕಟ್ಟಿ ನಿಲ್ಲಿಸ್ಬೇಕಾಗುತ್ತೆ. ಆಮೇಲೆ ಕೆಲವೊಂದು ಇಂಜೆಕ್ಷನ್ಸ್ ಬರುತ್ತೆ, ಅದಕ್ಕೆ ಇಂಜೆಕ್ಷನ್ಸನ್ನು ಹಾಕ್ಸ್ಬೇಕಾಗತ್ತೆ. ನಮ್ಮ ಪಶುವೈದ್ಯರನ್ನು ಕಂಡುಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಫಾಸ್ಫರಸ್ ಇಂಜೆಕ್ಷನ್ಸ್ ಬರುತ್ತೆ, ಅದನ್ನು ಹಾಕಿಸ್ಬೋದು. ಫಾಸ್ಫರಸ್ ಕೊರತೆಯಿಂದಾಗ ಅದು ಮಣ್ಣು ತಿಂತಾ ಇರುತ್ತೆ, ಅದನ್ನು ಹಾಕ್ಸಿದ್ರೆ ಒಳ್ಳೆಯದು. ಡಾಕ್ಟರ್ ಪ್ರಹ್ಲಾದ್ ಅವರೇ, ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಹತ್ರನೇ ನೇರವಾಗಿ ಪಡ್ಕೋಬೇಕು ಅಂತಿದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದು? ಹಾಂ, ಹೇಳ್ತೀವಿ, ಖಂಡಿತವಾಗಿ ಹೇಳ್ತೀವಿ. 8-1-0-5-4-8-9-6-9-7. ಇನ್ನೊಮ್ಮೆ, 8-1-0-5-4-8-9-6-9-7. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್ ಅವರೆ. 8-1-0-5-4-8-9-6-9-7. ಒಳ್ಳೆಯದು ಡಾಕ್ಟರ್ ಪ್ರಹ್ಲಾದ್ ಅವರೆ. ಇದುವರೆಗೂ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಸಮತೋಲಿತ ಆಹಾರವನ್ನು ಯಾವ ರೀತಿ ಪೂರೈಕೆ ಮಾಡಿದ್ರೆ ಒಳ್ಳೆಯದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ.